ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಬ್ರಾಹ್ಮ ಭಕ್ತರ ನಡುವೆ ಇದ್ದಾರೆ. ಅಲ್ಲಿನ ಉಪಾಸನಾ ಮಂದಿರದಲ್ಲಿ ನೆರೆದಿರುವಂತಹ ಸಭಿಕರ ಕಡೆ ನೋಡಿ ಹೇಳ್ತಾ ಇದ್ದಾರೆ. ಆಗಾಗ ಈ ರೀತಿ ಎಲ್ಲರೂ ಕಲಿತು ಭಗವತ್ ಚಿಂತನೆ ಮತ್ತು ಆತನ ನಾಮಗುಣ ಕೀರ್ತನೆ ಮಾಡುವುದು ಬಹಳ ಒಳ್ಳೆಯದು. ಆದರೆ ಪ್ರಾಪಂಚಿಕರ ಭಗವದ್ ಅನುರಾಗ ಬಹಳ ಕ್ಷಣಿಕ. ಕೆಂಪಗೆ ಕಾದ ಬಾಣಲಿಯ ಮೇಲೆ ಒಂದು ತೊಟ್ಟು ನೀರು ಬಿದ್ದರೆ ಅದು ಇಂಗಿ ಹೋಗೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ. ಈ ಮಾತಿನಲ್ಲಿ ಎರಡು ಅಂಶಗಳು ನಮ್ಮ ಗಮನವನ್ನು ಸೆಳೆಯುತ್ತವೆ. ಒಂದು, ಆಗಾಗ ಭಕ್ತಾದಿಗಳು ಸೇರಿ ಭಗವನ್ ಚಿಂತನೆ ಮಾಡಬೇಕು, ಭಗವನ್ ನಾಮ ಸಂಕೀರ್ತನೆ ಮಾಡಬೇಕು, ಅದು ಬಹಳ ಸಹಾಯ ಮಾಡುತ್ತೆ ಅಂತ, ಅದು ಬಹಳ ಒಳ್ಳೆಯದು ಅಂತ ಹೇಳಿದರು. ಯಾವ ರೀತಿಯಲ್ಲೂ ಒಳ್ಳೆಯದು ಅಂತ ಹೇಳ್ತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಪ್ರತಿದಿನ ಸಂಜೆ ಇಲ್ಲಿ ಪ್ರಾರ್ಥನೆಯ ಸಭೆಯಲ್ಲಿ ಮುಕ್ಕಾಲು ಗಂಟೆ ಎಲ್ಲ ಭಕ್ತಾದಿಗಳು ಒಕ್ಕೊರಳಲ್ಲಿ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಯಾವ ರೀತಿಯಲ್ಲಿ ಪವಿತ್ರರಾಗ್ತಾ ಇದ್ದಾರೆ, ಪಾವನರಾಗ್ತಾ ಇದ್ದಾರೆ, ಮನಸ್ಸಿನ ಎಲ್ಲ ಬಗೆಯ ಅಲ್ಲೋಲ ಕಲ್ಲೋಲಗಳನ್ನು ಹೋಗಲಾಡಿಸಿಕೊಳ್ತಾ ಇದ್ದಾರೆ ಅಂತನ್ನೋದು ಅನುಭವ ವೇದ್ಯವಾದಂತಹ ವಿಷಯ. ಇಲ್ಲಿ ವಚನ ವೇದದ ಆರಂಭದಲ್ಲೂ ಕೂಡ ಸ್ವಲ್ಪ ಹೊತ್ತು ನಾಮ ಸಂಕೀರ್ತನೆಯನ್ನು ಮಾಡುವುದರ ಮೂಲಕ ನಾವೆಲ್ಲ ಎಂಥ ಒಂದು ಉನ್ನತವಾದ ಮಾನಸಿಕ ಸ್ಥಿತಿಗೆ ತಲುಪುತ್ತಾ ಇದ್ದೇವೆ ಅಂತ ಹೇಳ್ತಕ್ಕಂಥದ್ದು ಕೂಡ ಅನುಭವ ಗಮ್ಯ ವಿಷಯ. ಭಗವಂತ ಪ್ರತ್ಯಕ್ಷವಾಗಿ ಕಾಣುವುದಕ್ಕೆ, ಮೂರ್ತಿಮತ್ತಾಗಿ ಕಾಣುವುದಕ್ಕೆ ಸಿಗದೇ ಇದ್ರೂ ಕೂಡ ಮನಸ್ಸಿನಲ್ಲಿ ಒಂದು ಅದ್ಭುತವಾದಂತಹ ಪವಿತ್ರ ತರಂಗವನ್ನು ಉಂಟು ಮಾಡುವುದರ ಮೂಲಕ ತನ್ನ ಸಾನ್ನಿಧ್ಯದ ಅನುಭವವನ್ನು ಮಾಡಿಸಿಕೊಡ್ತಾನವನು. ಭಗವಂತನ ರೀತಿಗಳು ಬಹಳ ಅದ್ಭುತವಾದಂತಹದ್ದು. ಜನರನ್ನು ಪ್ರಚೋದಿಸುವುದಕ್ಕೆ, ಜನರನ್ನು ಸಂತೋಷಪಡಿಸುವುದಕ್ಕೆ ಅವನಿಗೆ ಈ ಮಾರ್ಗವೇ ಆಗಬೇಕು, ಆ ಮಾರ್ಗವೇ ಆಗಬೇಕು ಅಂತೇನಿಲ್ಲ. ಬಗೆ ಬಗೆಯ ಮಾರ್ಗದಿಂದ, ತನ್ನದೇ ಆದಂತಹ ವಿಧಾನದಿಂದ ತನ್ನ ಭಕ್ತರನ್ನು ಸಂತೋಷಗೊಳಿಸತಕ್ಕಂತಹ ನಿಪುಣ ಆತ. ಭಗವನ್ ನಾಮ ಸಂಕೀರ್ತನೆಯ ವಿಧಾನವನ್ನ ಅವನ ಭಕ್ತರೇ ತೋರಿಸಿಕೊಟ್ಟು ಹೋಗಿದ್ದಾರೆ. ಸ್ವಯಂ ಶ್ರೀಕೃಷ್ಣನೇ ಅಂದು ಯಾವ ರೀತಿಯಲ್ಲಿ ಭಕ್ತಾದಿಗಳು ಸಮ್ಮಿಲನಗೊಂಡು ಭಗವತ್ ಸಂಬಂಧಿಯಾದಂತಹ ಕಾರ್ಯಕಲಾಪಗಳಲ್ಲಿ ತೊಡಗಿರಬೇಕು ಅಂತನ್ನೋದನ್ನು ಅದ್ಭುತವಾದ ರೀತಿಯಲ್ಲಿ ತೋರಿಸಿಕೊಟ್ಟು ಹೋಗಿದ್ದ. ಚೈತನ್ಯ ಮಹಾಪ್ರಭು ಬಂದು ಭಗವನ್ ನಾಮ ಸಂಕೀರ್ತನೆಯಲ್ಲಿಯೇ ಎಲ್ಲರನ್ನೂ ಮುಳುಗಿಸಿ ಆ ಒಂದು ದಿವ್ಯಾನಂದದ ಸವಿಯನ್ನು ಎಲ್ಲರಿಗೂ ಮಾಡಿಸಿಕೊಟ್ಟು ಹೋದ. ಆಮೇಲೆ ಮತ್ತೆ ಅದೇ ಅವನತಿ, ಮನೋಮಾಲಿನ್ಯ ಇತ್ಯಾದಿಗಳಿಂದ ಭಗವನ್ ನಾಮ ಸಂಕೀರ್ತನೆಯ ರುಚಿಯನ್ನು ಸಾರ್ವಜನಿಕರು ಕಳೆದುಕೊಂಡರು. ಅದನ್ನು ಗಮನಿಸಿದಂತಹ ಅದೇ ಭಗವಂತ ಮತ್ತೆ ಶ್ರೀರಾಮಕೃಷ್ಣರಾಗಿ ಅವತರಿಸಿ ಆ ದಕ್ಷಿಣೇಶ್ವರದ ಪುಟ್ಟ ಕೋಣೆಯೊಳಗೆ ಎಂಥ ಅದ್ಭುತವಾದ ಲೀಲೆಯನ್ನು ಮಾಡಿ ಭಗವನ್ ನಾಮ ಸಂಕೀರ್ತನೆ ಯಾವ ಬಗೆಯ ಆನಂದವನ್ನು ಹೃದಯದಲ್ಲಿ ಹರಿಸಿತು ಅಂತ ಹೇಳ್ತಕ್ಕಂಥ ಪ್ರತ್ಯಕ್ಷವಾಗಿ ತೋರಿಸಿಕೊಟ್ರು. ಆ ಚಿಕ್ಕ ಕೋಣೆಯಲ್ಲಿ ತೋರಿಸಿಕೊಟ್ಟಂತಹ ಅದ್ಭುತವಾದಂತಹ ಆ ಒಂದು ಆಧ್ಯಾತ್ಮಿಕ ಆನಂದದ ಲಹರಿ ಇವತ್ತು ಜಗತ್ತಿನಾದ್ಯಂತ ಹರಡ್ತಾ ಇದೆ. ಅಮೆರಿಕದಲ್ಲೂ ಕೂಡ ನಮ್ಮ ಆ ಹಿಂದೂ ಭಾಷೆಯಲ್ಲಿ ಇರತಕ್ಕಂತಹ ಕನ್ನಡದ ಹಾಡುಗಳನ್ನು ಕೂಡ ಅಲ್ಲಿ ಹಾಡ್ತಾ ಇದ್ದಾರೆ. ಭಾಷಿ ಗುರುದೇವನೆ ಬಾ ಅದನ್ನು ಕೂಡ ಹಾಡ್ತಾ ಇದ್ದಾರೆ. ಬಂಗಾಳಿ ಹಾಡನ್ನು ಹಾಡ್ತಾ ಇದ್ದಾರೆ, ಹಿಂದಿ ಹಾಡನ್ನು ಹಾಡ್ತಾ ಇದ್ದಾರೆ. ಕಷ್ಟಪಟ್ಟು ಅದರ ಅರ್ಥವನ್ನು ತಿಳಿದುಕೊಂಡು ನಾವು ಇಲ್ಲಿ ಹೇಗೆ ಬಂಗಾಳಿ ಹಾಡನ್ನು ಹೇಳ್ತಾ ಇದ್ದೇವೋ ಅದೇ ರೀತಿಯಲ್ಲಿ ಅವರು ನಮ್ಮ ಹಿಂದೂ ದೇಶದ ಭಾಷೆಯ ಹಾಡುಗಳನ್ನು ಹಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ಅವರೆಲ್ಲರೂ ಕೂಡ ಆ ಭಗವನ್ ನಾಮದ ರುಚಿಯನ್ನು ಅನುಭವಿಸ್ತಾ ಇದ್ದಾರೆ. ಇಸ್ಕಾನ್ ಇಸ್ಕಾನ್ ಅಂತ ನಾವು ಯಾವುದನ್ನು ಕರೀತಾ ಇದ್ದೇವೋ ಅವರು ಕೂಡ ಭಗವನ್ ನಾಮ ಸಂಕೀರ್ತನೆಯಲ್ಲಿ ಮರುಳುಗೊಂಡು ಆ ಅಮೆರಿಕದವರು ಕೂಡ ರಸ್ತೆಯಲ್ಲಿ ಬಂದು ಕುಣಿದಾಡ್ತಕ್ಕಂತಹ ಅದೃಶ್ಯವನ್ನು ನೋಡಿದರೆ ನಾವು ಸ್ವಲ್ಪ ಆಲೋಚನೆ ಮಾಡಬಹುದಾದಂತಹದ್ದೇ. ಭಗವನ್ ನಾಮ ಸಂಕೀರ್ತನೆ ಯಾವ ರೀತಿಯಲ್ಲಿ ಮನುಷ್ಯರನ್ನ ಬಹಳ ಬೇಗ ಹುಚ್ಚಾಗಿಸಬಲ್ಲದು, ಮತ್ತರನ್ನಾಗಿಸಬಲ್ಲದು ಅಂತ. ನಾಚಿಕೆ ಬಿಟ್ಟು ಹೊರಗಡೆ ಬಂದು ಕುಣಿಯಬೇಕಾದ್ರೆ, ಸಹಸ್ರಾರು ಜನ ಆ ಪಂಥದಲ್ಲಿ ಅವರು ಮುಂದುವರಿಯಬೇಕಾದ್ರೆ, ಯಾವ ಅವತಾರ ಪುರುಷರು ತೋರಿಸಿಕೊಟ್ಟಂತಹ ಮಾರ್ಗ ಅಲ್ಲ ಅವರದ್ದು. ಆದರೆ ಅದೇ ಹರೇ ರಾಮ ಹರೇ ಕೃಷ್ಣ, ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ ಹರೇ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಹರೇ ಅಂತ ಹೇಳ್ತಕ್ಕಂಥ ಪ್ರಸಿದ್ಧವಾದ ಒಂದು ಶ್ಲೋಕವನ್ನು ಹಿಡಿದುಕೊಂಡು ಎಷ್ಟು ಜನ ಆ ದಾರಿಯಾಗಿ ಹೋಗ್ತಾ ಇದ್ದಾರೆ ಅಂತ ಅನ್ನೋದನ್ನು ಗಮನಿಸೋದಕ್ಕೆ ಒಂದು ಆಶ್ಚರ್ಯವಾಗುತ್ತೆ. ಭಗವನ್ ನಾಮ ಸಂಕೀರ್ತನೆಯನ್ನ ಒಬ್ಬರೇ ಮಾಡೋದು ಕೂಡ ಸಾಧ್ಯ, ಇಬ್ಬರು ಸೇರಿದ್ರೆ ಇನ್ನೂ ಒಳ್ಳೆಯದು. ಮೂರು ಜನ ಸೇರಬೇಕು, ನೂರು ಜನ ಸೇರಬೇಕು, ಸಾವಿರಾರು ಜನ ಸೇರಬೇಕು, ಮತ್ತರಾಗಿ ಹಾಡಬೇಕು. ಕಲಿಯುಗದಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸತಕ್ಕಂತಹ ರಾಜಯೋಗದ ಧ್ಯಾನ ಇತ್ಯಾದಿ ಎಲ್ಲ ಎಷ್ಟು ಕಷ್ಟ ಮಾಡಿ ನೋಡಿದ್ರೆ ಗೊತ್ತಾಗುತ್ತದೆ. ಎಲ್ಲ ಮೂರ್ನಾಲ್ಕು ದಿನ ಮಾಡಿ ನೋಡಿದವರೆ ಅಲ್ವೇ. ಆದರೆ ನಾಮ ಸಂಕೀರ್ತನೆಯನ್ನು ಮಾಡಿ ನೀವು ಆ ಎರಡು ಗಂಟೆಗಳ ಕಾಲ ಹೇಗೆ ಕಳುಹೋಯ್ತೋ ಗೊತ್ತಿಲ್ಲ. ಸಮಯ ಪ್ರಜ್ಞೆಯನ್ನ ಕಳೆದುಕೊಳ್ಳುವಂತಹದ್ದೇ ಏಕಾಗ್ರತೆಯ ಪ್ರಧಾನವಾದ ಲಕ್ಷಣ. ಏಕಾಗ್ರತೆ ಇಲ್ಲ, ಏಕಾಗ್ರತೆ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನ ಎಲ್ಲರ ಬಾಯಿದ್ರು ನಾವು ಕೇಳಬಹುದಾಗಿದೆ. ಏಕಾಗ್ರತೆಯ ಪ್ರಧಾನ ಲಕ್ಷಣ ಯಾವುದು ಅಂತಂದ್ರೆ ಸಮಯ ಪ್ರಜ್ಞೆಯನ್ನು ಕಳೆದುಕೊಳ್ಳತಕ್ಕಂಥದ್ದು. ಎಷ್ಟು ಹೊತ್ತಾಯ್ತು, ಎಲ್ಲಾಯ್ತು, ಏನಾಯ್ತು, ತಿಥಿ ವಾರ ನಕ್ಷತ್ರ ಎಲ್ಲ ಮರ್ತೋಗ್ಬೇಕು. ಈ ಭಗವನ್ ನಾಮ ಸಂಕೀರ್ತನೆಯಲ್ಲಿ ನಾವು ಆ ಬಗೆಯ ಆನಂದವನ್ನು ಧಾರಾಳವಾಗಿ ಕಾಣಬಹುದು. ತಾಳ ಸಮೇತವಾಗಿ, ಶ್ರುತಿ ಸಮೇತವಾಗಿ, ತಂಬೂರಿ ಸಮೇತವಾಗಿ, ಎಲ್ಲ ಬಗೆಯ ಪಕ್ಯವಾದ್ಯಗಳು ಸಮೇತವಾಗಿ, ಭಕ್ತಿ ಪೂರ್ವಕವಾಗಿ ಎಲ್ಲ ಸೇರಿಕೊಂಡು ಹಾಡ್ತಾ ಇತ್ತು ಅಂತ ಹೇಳಿದರೆ, ಈಗ ಪ್ರತಿದಿನ ಸಂಜೆ ಪ್ರಾರ್ಥನೆ ಆದ ಮೇಲೆ 8 ಗಂಟೆಯಿಂದ 9 ಗಂಟೆವರೆಗೆ ನಮ್ಮ ಯುವಕರನ್ನೆಲ್ಲ ಸೇರಿಸಿ ಇದೇ ವೇದಿಕೆಯ ಮೇಲೆ ಅಭ್ಯಾಸ ಮಾಡಲಾಗ್ತಾ ಇದೆ. ಭಜನೆ ನಾಮ ಸಂಕೀರ್ತನೆಯನ್ನು ಅಭ್ಯಾಸ ಮಾಡಲಾಗ್ತಾ ಇದೆ. ಒಂದು ದಿವ್ಯವಾದ ಆನಂದವೇ ಉತ್ಪನ್ನವಾಗ್ತಾ ಇದೆ. ಅದಕ್ಕೆ ಅಂತಂದರೆ ಬಹಳ ಸೊಗಸಾಗಿ ಹಾಡ್ತಕ್ಕಂಥ ಯುವಕರು 4 ಜನ ಸೇರಿಕೊಂಡಿದ್ದಾರೆ, ಸುಮಾರು 30 ಜನ ಸೇರಿಕೊಂಡಿದ್ದಾರೆ. ಬಹಳ ಅದ್ಭುತವಾದ ರೀತಿಯಲ್ಲಿ ಅದು ಹೋಗ್ತಾ ಇದೆ. ನಾನಂತೂ ಬಹಳ ಆನಂದಿಸ್ತಾ ಇದ್ದೇನೆ. ಬಹಳ ದಿನಗಳ ಕನಸು ನಂದು, ಇಂತಹ ಯುವಕರನ್ನೆಲ್ಲ ಸೇರಿಸಿ ನಾನು ಭಜನೆಯಲ್ಲಿ ಮಗ್ನನಾಗಬೇಕು ಅಂತ ಹೇಳ್ತಕ್ಕಂಥ ಕನಸು ಇವತ್ತು ನೆನಸಾಗಿದೆ. ತಪ್ಪದೇ ಬರ್ತಾ ಇದ್ದಾರೆ ಸಾತ್ವಿಕ ಹೃದಯದ ಯುವಕರು, ಕೆಲವರು ಜನ ಸಿಕ್ಕಿದ್ದಾರೆ. ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಇಲ್ಲಿಗೆ ಬನ್ನಿ, ಬಾಕಿ ಉಳಿದ ಕೆಲಸಗಳದೆಲ್ಲ ಎಷ್ಟು ಮಾಡಿ ಏನು ಉದ್ಧಾರ ಆಯಿತು, ಇಲ್ಲಿವರೆಗೆ ಎಷ್ಟೆಷ್ಟು ಕಡಿದು ಕೊಚ್ಚಿ ಇಳಿಸಿದ್ರಿ, ಅದೆಲ್ಲ ಎಲ್ಲಿ ಹೋಯ್ತು? ಆದ್ದರಿಂದ ಶಾಶ್ವತವಾದ ಆನಂದವನ್ನು ಅನುಭವಿಸುವುದಕ್ಕೆ ಬೇಕಾದಂಥ ಈ ಮಾರ್ಗಕ್ಕಾಗಿ ಆ 1 ಗಂಟೆಯನ್ನು ವಿನಿಯೋಗ ಮಾಡಿ ಅದಕ್ಕಾಗಿ ಮೀಸಲಾಗಿ ಇಟ್ಟುಬಿಡಿ ಹಾಗೆ ಅಂತ ಅವರು ಹೇಳಿ, ಅವರಿಗೂ ಅದು ಅರ್ಥ ಆಗಿ, ನಾನು ಹೇಳಿದ್ದು ದೊಡ್ಡ ಮಾತಲ್ಲ, ಅವರಿಗೂ ಅದು ಅರ್ಥ ಆದದ್ದು ದೊಡ್ಡ ಮಾತು. ಯಾರಿಗೆ ಅರ್ಥ ಆಗ್ತದೆ? ಯುವಕರಿಗೆ ಅದು ಕೂಡ ಅರ್ಥ ಆಗಬೇಕಾದ್ರೆ ಬಹಳ ಕಷ್ಟ ಇದೆ. ಯುವತಿಯರಿಗೆ ಬಹಳ ಬೇಗ ಅರ್ಥ ಆಗ್ತದೆ. ಸ್ತ್ರೀ ವರ್ಗ ಅಂತ ಹೇಳ್ತಕ್ಕಂಥದ್ದು ಶ್ರದ್ಧಾ ಸಮೂಹ ಶ್ರದ್ಧಾಮಯ. ಆದರೆ ಸ್ತ್ರೀಯರನ್ನ ನಾವು ಬಹಳ ಹೊತ್ತು ರಾತ್ರಿ ಇಲ್ಲಿ ಸೇರಿಸಿಕೊಂಡು ಭಜನೆ ಮಾಡ್ತು ಅಂತ ಹೇಳಿದ್ರೆ ಬೇರೆ ಗರ್ಜನೆ ಪ್ರಾರಂಭ ಆಗ್ತದೆ ಹೊರಗಡೆ. ಅಂತೂ ಆ ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದನ್ನ 4-6 ಜನ ಸೇರಿ ಆಗಾಗ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು ಶ್ರೀರಾಮಕೃಷ್ಣ. ಪ್ರತಿದಿನ ಮಾಡಿದ್ರೆ ಎಷ್ಟು ಒಳ್ಳೇದಿರಬಹುದು ಅಂತ ಆಲೋಚನೆ ಮಾಡಿ. ಒಂದು ದಿನ ಬರೀ ರಾಮನ ನಾಮ ಸಂಕೀರ್ತನೆ, ಇನ್ನೊಂದು ದಿನ ಬರೀ ಕೃಷ್ಣನ ನಾಮ ಸಂಕೀರ್ತನೆ, ಇನ್ನೊಂದು ದಿನ ಬರೀ ರಾಮಕೃಷ್ಣದ ನಾಮ ಸಂಕೀರ್ತನೆ, ಇಲ್ದ್ರೆ ಶಿವನಾಮ ಸಂಕೀರ್ತನೆ. ಒಂದೇ ಭಾವ, ಆ ಒಬ್ಬ ದೇವನ ಒಂದು ಭಾವವನ್ನು ಆಶ್ರಯಿಸಿಕೊಂಡು ಧ್ಯಾನ ಭಜನೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ನಾವೆಷ್ಟರ ಮಟ್ಟಿಗೆ ತಲೀನರಾಗಬಹುದು. ನಮ್ಮಲ್ಲಿರ್ತಕ್ಕಂಥ ಮನಸ್ಸಿನ ಎಲ್ಲ ಅಲ್ಲೋಲ ಕಲ್ಲೋಲಗಳನ್ನು ಹೋಗಲಾಡಿಸಿಕೊಳ್ಳುವುದಲ್ಲದೇನೆ, ಮನಸ್ಸಿನಲ್ಲಿ ಜನ್ಮಾಂತರದಿಂದ ಸಂಚಿತವಾದಂತಹ ಎಲ್ಲ ಪಾಪಗಳನ್ನು ಕೂಡ ಆ ಮೂಲಕ ಕರಗಿಸಿಕೊಳ್ಳಬಹುದಾಗಿದೆ. ಕರಿಶಾಯಿಯನ್ನು ತುಂಬಿರ್ತಕ್ಕಂತಹ ಶಾಯಿ ಅಂತಂದ್ರೆ ಮಸಿ, ಮಸಿ ಇತ್ತ ಕಡೆ ಮಸಿ ಅಂತ ಹೇಳ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಯಿ ಅಂತ ಹೇಳ್ತಾರೆ, ಇಂಕು ಅಂತ ಹೇಳ್ತಾರೆ. ಅದನ್ನ ಶಾಯಿ ಬಾಟ್ಲಿನಲ್ಲಿ, ಇಂಕ್ ಬಾಟ್ಲಿನಲ್ಲಿ ಹಾಕಿ ಇಟ್ಟರೆ, ಕೆಲವು ಬಗೆಯ ಇಂಕ್ ಬಾಟ್ಲುಗಳಿವೆ, ಅದನ್ನು ಕವಚಿದ್ರು ಕೂಡ ಅದೇನು ಬಿದ್ದು ಹೋಗೋದಿಲ್ಲ. ಆ ಈಗ ಅಂತಹ ಬಾಟ್ಲುಗಳೆಲ್ಲ ಕಾಣೋದಿಲ್ಲ. ಆ ಬಾಟ್ಲಿಯಿಂದ ಇಂಕನ್ನು ನಾವು ತೆಗಿಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ, ಶುದ್ಧವಾದ ನೀರನ್ನು ಹಾಕ್ತಾ ಬರಬೇಕು. ಶುದ್ಧವಾದ ಗಂಗಾಜಲವನ್ನೇ ಹಾಕಿದ್ರು ಕೂಡ ಅದರಿಂದ ಹೊರಹೊಮ್ಮತಕ್ಕಂಥದ್ದು, ಉಕ್ಕಿ ಹರಿತಕ್ಕಂಥದ್ದು ಮಾತ್ರ ಕರಿ ನೀರೇ. ಯಾತಕ್ಕೆ ಇಂತಹ ಪವಿತ್ರವಾದ ಗಂಗಾಜಲವು ಆ ಒಂದು ಮಸಿಯ ಜೊತೆಲಿ ಸೇರಿ ಇದು ಕೂಡ ಮಸಿಯಾಗಿ ಬರ್ತಾ ಇರ್ತದೆ. ಇದೇನಪ್ಪ, ನಾವು ಶುದ್ಧವಾದ ನೀರನ್ನು ಹಾಕಿದ್ರು ಕೂಡ ಮಸಿಯೇ ಹೊರಗೆ ಬರ್ತಾ ಇದೆಯಲ್ಲ ಅಂತ ನಾವು ಆಲೋಚನೆ ಮಾಡೋದಿಲ್ಲ ಸಾಮಾನ್ಯ, ಯಾಕೆಂದ್ರೆ ಒಳಗಡೆ ಶಾಯಿ ಇದೆ ಅಂತ ನಮ್ಗೆ ಗೊತ್ತು. ಆದ್ರೆ ನಾವು ಬಿಡದೆ ಮತ್ತೂ ಕೂಡ ನೀರನ್ನು ಸುರಿತಾ ಇತ್ತು ಅಂತ ಹೇಳಿದ್ರೆ, ಆ ಮಸಿ ಅಂತ ಹೇಳ್ತಕ್ಕಂಥದ್ದು ಬರ್ತಾ ಬರ್ತಾ ತೆಳುವಾಗ್ತದೆ. ಇನ್ನೂ ಸುರಿತಾ ಇತ್ತು ಅಂತ ಹೇಳಿದ್ರೆ ಮತ್ತಷ್ಟು ತೆಳುವಾಗ್ತದೆ. ಕೊನೆಗೆ ಆ ಯಾವ ನೀರನ್ನ, ಶುದ್ಧವಾದ ನೀರನ್ನ ಹಾಕ್ತೇವೋ ಅದೇ ಹೊರಗೆ ಬರೋಕ್ ಶುರುವಾಗುತ್ತೆ. ಅಲ್ಲಿಗೆ ಆ ಬಾಟ್ಲು ಅಂತ ಹೇಳ್ತಕ್ಕಂಥದ್ದು ಒಳಗಡೆ ಶುಚಿಯಾಯಿತು, ತನ್ನೆಲ್ಲ ಮಸಿಯನ್ನ ಕಳೆದುಕೊಂಡಿತು ಅಂತ ಅರ್ಥ. ಹಾಗೇನೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಕ್ಕಂಥದ್ದು ಒಂದು ಬಾಟ್ಲಿ, ಶಾಯಿ ಬಾಟ್ಲಿ, ಅಥವಾ ನಮ್ಮ ಮನಸ್ಸೇ ಒಂದು ಶಾಯಿ ಬಾಟ್ಲಿ ಅಂತಿಟ್ಕೊಳ್ಳಿ. ಈ ಮನಸ್ಸಿನೊಳಗೆ ಸಂಚಿತವಾದಂತಹ ಪಾಪ ಪುಣ್ಯ ಕರ್ಮ ಆದಿಗಳು ತುಂಬಿಕೊಂಡಿವೆ ವಾಸನಾ ರೂಪದಿಂದ. ಅವುಗಳು ಒಳಗಡೆ ಹೋಗುವುದು ಎಷ್ಟು ಸುಲಭವೋ, ಹೊರಗಡೆ ಬರೋದಷ್ಟು ಸುಲಭವೂ ಅಲ್ಲ. ಹಾಕುಣಿರಿ ಹೀಕುಣಿರಿ ಹಾಗಾಗ ಹಾಕಿ ಏನ್ ಮಾಡಿದ್ರು ಕೂಡ ಅದು ಮಾತ್ರ ಹೋಗೋದೇ ಇಲ್ಲ. ಆದ್ರಿಂದಲೇನೆ ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು, ಮತ್ತೆ ಮತ್ತೆ ಹುಟ್ಟು ಮತ್ತೆ ಮತ್ತೆ ಸಾವು, ಹೊಸ ಹೊಸ ಜನ್ಮಗಳಲ್ಲಿ ಹೊಸ ಹೊಸ ಕರ್ಮ, ಹೊಸ ಹೊಸ ಕರ್ಮಕ್ಕೆ ಹೊಸ ಹೊಸ ಸಂಚಿತ. ಈ ರೀತಿಯಲ್ಲಿ ಆ ಚೀಲ ಅಂತ ಹೇಳ್ತಕ್ಕಂಥ ಅದು ತುಂಬಿಕೊಂಡಿದೆ. ಪಾಪ ಪುಣ್ಯ ಎರಡೂ ನಮಗೆ ಪ್ರತಿಬಂಧಕಗಳಾಗಿ ಬಿಡುತ್ತವೆ ಭಗವಂತನ ದರ್ಶನಕ್ಕೆ. ಪಾಪ ಅಂತ ಹೇಳ್ತಕ್ಕಂಥದ್ದು ಕಬ್ಬಿಣದ ಸರಪಣಿಯಾದ್ರೆ, ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಪಾಪ ಅಂತ ಹೇಳ್ತಕ್ಕಂಥದ್ದು ಕಬ್ಬಿಣದ ಸರಪಣಿಯಾದ್ರೆ, ಪುಣ್ಯ ಅಂತ ಹೇಳ್ತಕ್ಕಂಥದ್ದು ಚಿನ್ನದ ಸರಪಣಿ ಅಂತ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಎರಡೂ ಕೂಡ ನಮ್ಮನ್ನು ಬಿಗಿತಕ್ಕಂಥವುಗಳೇ. ಆದ್ರಿಂದ ಎರಡನ್ನೂ ಕೂಡ ತೆಗೆದು ಬಿಡಬೇಕು. ಒಂದು ಮುಳ್ಳು ಚುಚ್ಚಿಕೊಂಡಿತು ಅಂತ ಹೇಳಿದ್ರೆ ಅದನ್ನು ತೆಗೆಯೋದಕ್ಕೆ ಇನ್ನೊಂದು ಮುಳ್ಳನ್ನು ಉಪಯೋಗಿಸಿ, ಆ ಮುಳ್ಳನ್ನು ತೆಗೆಯೋದಕ್ಕೆ ಈ ಮುಳ್ಳು ಸಹಾಯ ಮಾಡಿದಲ್ಲ ಅಂತ ಈ ಮುಳ್ಳನ್ನು ನಾವು ಹೇಗೆ ನಾವು ಜೋಪಾನವಾಗಿ ಇಡೋದಿಲ್ವೋ, ಆ ಎರಡು ಮುಳ್ಳುಗಳನ್ನು ಕೂಡ ಒಟ್ಟಿಗೆ ಎಸೆದು ಬಿಡ್ತೇವೋ, ಅದೇ ರೀತಿಯಲ್ಲಿ ಪಾಪ ಪುಣ್ಯ ಎರಡನ್ನೂ ಕೂಡ ಎಸೆದು ಬಿಟ್ಟು ಶುದ್ಧ ಅಂತಃಕರಣರಾಗಿ ಪರಮಾತ್ಮನನ್ನು ಅನುಭವಿಸಬೇಕು. ಭಗವಂತನನ್ನು ಸುಮ್ಮನೆ ಧ್ಯಾನ ಮಾಡೋದಲ್ಲ, ಸುಮ್ಮನೆ ಜಪ ಮಾಡತಕ್ಕಂಥದ್ದಲ್ಲ, ಅನುಭವಿಸಬೇಕು. ಅನುಭವಿಸಬೇಕಾದ್ರೆ ಅವನೇ ಆಗಬೇಕು, ಇಲ್ಲಿ ತಿಳಿಯಾಗಬೇಕು. ಅದಕ್ಕೆ ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥ ಶುದ್ಧ ಜಲವನ್ನು ನಮ್ಮ ಹೃದಯದೊಳಗೆ ತುಂಬುತ್ತಾ ಇರಬೇಕು. ಗಾನದ ಮೂಲಕ, ಗಾನ ಅಂತ ಹೇಳ್ತಕ್ಕಂಥ ಅದು ಒಂದು ಕರ್ಮ, ಸತ್ಕರ್ಮ, ಅದು ಕೂಡ ಪರಮ ಪವಿತ್ರವಾದಂಥ ಕರ್ಮ. ಎಲ್ಲ ಇತರ ಕರ್ಮಗಳ ವಾಸನೆಯನ್ನು ಹೊಡೆದೋಡಿಸತಕ್ಕಂತಹ ಸಾಮರ್ಥ್ಯಶಾಲಿಯಾದಂತಹ ಕರ್ಮ ಅದು. ಅದಕ್ಕೋಸ್ಕರ ಭಗವನ್ ನಾಮ ಸಂಕೀರ್ತನೆಯನ್ನ ಪ್ರೀತಿಯಿಂದ ಭಕ್ತಿಯಿಂದ ರಾಗುವಾಗೆ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಅಂತಃಕರಣದೊಳಗಡೆ ಹೋಗ್ತದೆ. ನಾವು ಯಾವುದನ್ನು ಕೇಳ್ತೇವೋ ಅದು ಸೂಕ್ಷ್ಮ ರೂಪವನ್ನು ತಾಡಿ ನಮ್ಮ ಅಂತಃಕರಣವನ್ನು ಪ್ರವೇಶಿಸ್ತದೆ. ನಾವು ಯಾವುದನ್ನು ನೋಡ್ತೇವೋ ಅದು ಸೂಕ್ಷ್ಮ ರೂಪ ತಾಳಿ ಮತ್ತೆ ಅಂತಃಕರಣವನ್ನು ಪ್ರವೇಶ ಮಾಡ್ತದೆ. ನಾವು ಯಾವ್ದು ಮಾತನಾಡ್ತೇವೋ, ನಾವು ಪಂಚೇಂದ್ರಗಳಿಂದ ಯಾವ್ದಾವುದನ್ನು ಮಾಡ್ತೇವೋ ಅದೆಲ್ಲವೂ ಕೂಡ ಸೂಕ್ಷ್ಮ ರೂಪ ತಾಳಿ ನಮ್ಮ ಸುಪ್ತ ಮನಸ್ಸಿನೊಳಗಡೆ ಹೋಗಿ ಸೇರಿಕೊಳ್ಳುತ್ತದೆ. ಈಗಾಗಲೇ ಜನ್ಮಾಂತರಗಳಿಂದ ಹಲವಾರು ಹೋಗಿ ಸೇರಿಕೊಂಡು ಬಿಟ್ಟಿವೆ. ಅವುಗಳ ಒಂದು ಪರಿಣಾಮದಿಂದ ನಾವು ಬಗೆ ಬಗೆಯ ಮಾನಸಿಕ ಯಾತನೆಗಳನ್ನ, ಚಂಚಲತೆಯನ್ನು ಅನುಭವಿಸ್ತಾ ಇರ್ತೇವೆ. ಈಗ ಅದಕ್ಕೆ ಪ್ರತಿಯಾಗಿ ಈ ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥ ಅದರ ಮೂಲಕ ಶುದ್ಧ ಭಾವವನ್ನು ಸುರಿಯಬೇಕು. ಹಾಗೆ ಸುರಿದು ಒಳಗಡೆ ಇರತಕ್ಕಂತಹ ಮಸಿಯನ್ನು ಹೊರಗಡೆ ಓಡಿಸಬೇಕು. ನಾವು ಧ್ಯಾನ ಮಾಡುವಾಗ ಆಗಲಿ ಅಥವಾ ನಾಮ ಸಂಕೀರ್ತನೆ ಮಾಡುವಾಗಲಿ ಮೊದಲು ನಮ್ಮ ಒಳಗಡೆ ತುಂಬಿಕೊಂಡಿರತಕ್ಕಂತಹ ಆ ಒಂದು ಕರಿ ಮಸಿ ಅಂತ ಹೇಳ್ತಕ್ಕಂಥದ್ದು ಕೂಡ ಹೊರಗೆ ಬರ್ತಾ ಇರುತ್ತದೆ. ಆಗ ನಮಗೆ ಆಶ್ಚರ್ಯವಾಗ್ತದೆ, ಇದೇನಿದು, ನಾನು ಇಷ್ಟೊಂದು ಜಪ ಮಾಡ್ತಾ ಇದ್ದೇನೆ, ಧ್ಯಾನ ಮಾಡ್ತಾ ಇದ್ದೇನೆ, ನಾಮ ಸಂಕೀರ್ತನೆ ಮಾಡ್ತಾ ಇದ್ದೇನೆ, ಆದರೆ ನನ್ನ ಒಳಗಡೆಯಿಂದ ಮಾತ್ರ ಈ ಥರ ಕೆಟ್ಟ ಭಾವನೆಗಳು ಬರ್ತಾ ಇದೆಯಲ್ಲ ಅಂತ ನಮಗೆ ಆಶ್ಚರ್ಯವಾಗ್ತದೆ. ಇದನ್ನೆಲ್ಲ ನಾನು ಭಾವಿಸಿಯೇ ಇಲ್ಲ, ಆದರೂ ಕೂಡ ಬರ್ತಾ ಇದೆಯಲ್ಲ ಅಂತ ನಮಗೆ ಆಶ್ಚರ್ಯವಾಗ್ತದೆ. ಎಲ್ಲಿರಬಹುದಲ್ಲ ಇದನ್ನು, ನಾವು ಭಾವಿಸಿಯೇ ಇಲ್ಲ, ಇದೆಲ್ಲ ಎಲ್ಲಿದ್ದಿರಬಹುದು, ಯಾರು ಒಳಗಡೆ ಹಾಕಿರಬಹುದು ಅಂತ ನಾವು ಆಶ್ಚರ್ಯ ಪಡ್ತಾ ಇರ್ತೇವೆ. ಆಶ್ಚರ್ಯ ಪಡಬೇಕಾಗಿಲ್ಲ, ಅದು ಮೊದಲು ಜನ್ಮಾಂತರಗಳಿಂದ ನಾವೇ ತುಂಬಿಕೊಂಡದ್ದು, ಅದೇ ಹೊರಗೆ ಬರ್ತಾ ಇದೆ ಅಂತ ಹೇಳ್ತಕ್ಕಂಥ ತಿಳುವಳಿಕೆಯನ್ನು ನಾವು ಮಾಡಿಕೊಳ್ಬೇಕು. ನಾವು ಹಿಂದೆ ತುಂಬಿಕೊಂಡದ್ದು ಹೊರಗೆ ಬರ್ತಾ ಇದೆ ಅಂತಂದ್ರೆ ಅದು ಹೋಗ್ತಾ ಇದೆ ಅಂತ ನಾವು ತಿಳಿದುಕೊಳ್ಬೇಕು. ಭಗವನ್ ನಾಮ ಸಂಕೀರ್ತನೆಯ ಸತ್ ಪ್ರಭಾವದಿಂದಾಗಿ ಅವುಗಳೆಲ್ಲ ಹೋಗ್ತಾ ಇದೆ, ನನ್ನ ಮನಸ್ಸು ತಿಳಿಯಾಗ್ತಾ ಇದೆ ಅಂತ ಭಾವಿಸಬೇಕು, ಹೆದರಬಾರದು. ಆದರೂ ಕೂಡ ಹೆದರದೇನೇನೆ ಮತ್ತೆ ಮತ್ತೆ ನಾಮ ಸಂಕೀರ್ತನೆಯ ಮಾಡ್ತಾ ಒಳಗಡೆಯಿಂದ ಕೂಡ ಹೊರಗಡೆ ಅದೇ ಶುದ್ಧ ಭಾವ ಭಗವದ್ಭಾವ ಬರೋದಕ್ಕೆ ಪ್ರಾರಂಭ ಆಗ್ತದೆ. ಒಳಗಡೆ ಹೋಗತಕ್ಕಂತಹದ್ದು ಶುದ್ಧವಾದಂತಹ ಭಗವದ್ಭಾವ, ಒಳಗಡೆಯಿಂದ ಹೊರಗಡೆ ಬರ್ತಕ್ಕಂತಹದ್ದು ಕೂಡ ಶುದ್ಧ ಭಾವ, ಹೀಗೆ ಎರಡೂ ಕೂಡ ಓತಪ್ರೋತವಾಗಿ ಹೋಗ್ತಕ್ಕಂಥದ್ದು ಎರಡೂ ಕೂಡ ಶುದ್ಧವಾಗಿ ನಾವು ನಿರಂತರವಾಗಿ ಆನಂದವನ್ನೇ ಅನುಭವಿಸುವಂತಹ ಸ್ಥಿತಿಗೆ ಮುಟ್ತೇವೆ. ಆದ್ರಿಂದ ನಿರಂತರವಾಗಿ ಭಜನೆ ಮಾಡಿಕೊಂಡು ಬರಬೇಕು. ಪ್ರತಿ ದಿನ ಬೆಳಿಗ್ಗೆ 2 ಗಂಟೆ ಸಂಜೆ 2 ಗಂಟೆ ಕುಳಿತುಕೊಂಡು ಭಜನೆ ಮಾಡೋದಕ್ಕೆ ಸಾಧ್ಯವಾದರೆ ಉಳಿದ 20 ಗಂಟೆಯನ್ನು ನಿಮ್ಮ ಸಾಂಸಾರಿಕ ಕೆಲಸಗಳಿಗೆ ಉಪಯೋಗಿಸಿಕೊಂಡು ಉಳಿದ 4 ಗಂಟೆಗಳನ್ನು ಈ ಬಗೆಯಲ್ಲಿ ನೀವು ಸಾಧನಾ ಪರದಾದ ಪಕ್ಷದಲ್ಲಿ ಅಂದರೆ ನಾಮ ಸಂಕೀರ್ತನೆಯ ಸಾಧನೆ ಯಾತಕ್ಕೆ ಅಂತ ಹೇಳಿದ್ರೆ ಅದು ಕಿವಿಗೆ ಶಬ್ದ ಮಾಲಿನ್ಯ ಅಂತ ಹೇಳ್ತಕ್ಕಂಥದ್ದೇನೇನು ಬರ್ತಾ ಇದೆಯೋ ಅದನ್ನೆಲ್ಲ ತಡೆದು ಬಿಡ್ತದೆ. ಅನವಶ್ಯಕವಾದ ಶಬ್ದಗಳು ಪಕ್ಕದ ಮನೆಯಿಂದ ಅಕ್ಕದ ಮನೆಯಿಂದ ಎದುರುಗಡೆ ರಸ್ತೆಯಿಂದ ಬರ್ತಾ ಇರ್ತದೆ. ಅದನ್ನೆಲ್ಲ ಗಟ್ಟಿಯಾಗಿ ಕೂಗಿ ಭಜನೆ ಮಾಡೋ ಅಂತ ತಾನೇ ಹರಿದಾಸರು ಹೇಳಿಕೊಟ್ಟದ್ದು. ಹಾಗೆ ಅಂದ್ರೆ ರಾಗಬದ್ಧವಾಗಿ ಕೂಗಬೇಕು, ರಾಗಬದ್ಧವಾಗಿ ಕೂಗಬೇಕು, ಶ್ರುತಿಬದ್ಧವಾಗಿ ಕೂಗಬೇಕು. ಆದ್ರೆ ಯಾವುದೋ ಒಂದು ಕಡೆ ಭಜನೆ ಮಾಡ್ತಕ್ಕಂತಹ ರೀತಿಯನ್ನು ಕಂಡು ಒಬ್ಬ ಬ್ರಹ್ಮಚಾರಿಗಳು ನನಗೆ ಕಾಯ್ದೆ ಬರೆದಿದ್ದಾರೆ, ಇವರು ತಾಳಬದ್ಧವಾಗಿ ಅಳ್ತಾ ಇದ್ದಾರೆ ಅಂತ. ಅಂದ್ರೆ ಅವರ ಹಾಡು ಆ ಬಗೆಯಾಗಿತ್ತು ಅಂತ ಹೇಳಿ ಆ ಬ್ರಹ್ಮಚಾರಿಗಳು ದುಃಖದಿಂದ ಬರೆದಿದ್ದಾರೆ. ರಾಗಬದ್ಧವಾಗಿರ್ಬೇಕು, ಲಯಬದ್ಧವಾಗಿರ್ಬೇಕು, ಭಕ್ತಿಭಾವದಿಂದ ಕೂಡಿರಬೇಕು, ಮತ್ತರಾಗಿ ಬಾಕಿ ಉಳಿದ ಚಿಂತೆ ಎಲ್ಲವನ್ನು ಬಿಟ್ಟು ಭಗವಂತ, ಹೇ ಭಗವಂತ, ನಿನಗಾಗಿ ನಾನು ಕೊಡ್ತಿದ್ದೇನೆ ಈ 2 ಗಂಟೆ ಅಂತ ಹೇಳ್ತಕ್ಕಂಥದ್ದು. ಈ ಜಗತ್ತಿನಲ್ಲಿ ನನ್ನ ಯಾವುದು ಕೂಡ ಎಳೆಯೋದಕ್ಕೆ ಸಾಧ್ಯ ಇಲ್ಲ, ಹೇ ಭಗವಂತ ನಿನಗಾಗಿ ಕೊಟ್ಟಿದ್ದೇನೆ ಇದನ್ನು ಅಂತ ಹೇಳ್ತಕ್ಕಂಥ ದೃಢ ಸಂಕಲ್ಪ ಮಾಡಿಕೊಂಡು ಯಾವನು ಮಾಡ್ತಾನೋ ಭಜನೆಯನ್ನು, ಅಥವಾ ಯಾವ ಒಂದು ಸಮುದಾಯ ಭಕ್ತ ಸಮುದಾಯ ಅಂತ ಹೇಳ್ತಕ್ಕಂಥದ್ದು ಸೇರಿಕೊಂಡು ಭಜನೆ ಮಾಡ್ತದೋ, 6 ತಿಂಗಳಲ್ಲಿ ಅವರಲ್ಲಿ ಭಗವದ ಉನ್ಮಾದ ಉಂಟಾಗದಿದ್ರೆ ಬಂದು ನನ್ನನ್ನು ಕೇಳಿ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಎಲ್ಲರೂ ಕಲಿತು ಆಗಾಗ ಭಗವತ್ ಚಿಂತನೆ ಮತ್ತು ಆಗಾಗ ನಾಮ ಗುಣ ಸಂಕೀರ್ತನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅಂತ. ಆದರೆ ಅಂತಂದ್ಬಿಟ್ಟು ಜೊತೆಲೇನೆ ಇದೇ 2ನೇ ವಿಷಯ ಆ ವಾಕ್ಯದಲ್ಲಿ. ಆದರೆ ಪ್ರಾಪಂಚಿಕರ ಭಗವದ್ ಅನುರಾಗ ಬಹಳ ಕ್ಷಣಿಕ, ಕೆಂಪಗೆ ಕಾದ ಬಾಣಲೆಯ ಮೇಲೆ ಒಂದು ತೊಟ್ಟು ನೀರು ಬಿದ್ದರೆ ಅದು ಇಂಗಿ ಹೋಗಲು ಎಷ್ಟು ಸಮಯ ಬೇಕೋ ಅಷ್ಟೇ ಅವರ ಅನುರಾಗ. ಪ್ರಾಪಂಚಿಕರು ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ ತಕ್ಷಣ ಇಲ್ಲಿ ಕುಳಿತಿರ್ತಕ್ಕಂಥ ಗೃಹಸ್ಥರೆಲ್ಲ ತಿಳ್ಕೊಳ್ತಾರೆ, ಅಯ್ಯೋ ನಾವು ಪ್ರಾಪಂಚಿಕರು, ನಮ್ಮ ಅನುರಾಗ ಎಷ್ಟು ಅಂತ ಹೇಳಿದ್ರೆ ಶ್ರೀರಾಮಕೃಷ್ಣ ಅದಾಗಲೇ ಹೇಳ್ಬಿಟ್ಟಿದ್ದಾರೆ, ಕಾದ ಬಾಣಲೆಯ ಮೇಲೆ ಒಂದು ತೊಟ್ಟು ನೀರು ಎಷ್ಟೋ ಅಷ್ಟೇ, ನಮ್ಮ ಜೀವನ ಇಡೀ ಕಾದಿರತಕ್ಕಂತಹ ಬಾಣಲೆ, ಆಗಾಗ ಆಶ್ರಮಕ್ಕೆ ಬಂದು ಸಿಗತಕ್ಕಂತಹ ಏನು ಅನುರಾಗ ಒಂದು ಸ್ವಲ್ಪ ಇದೆಯೋ, ಭಗವನ್ ನಾಮ ಗುಣ ಸಂಕೀರ್ತನೆ ಮೂಲಕ ನಮಗೇನು ಸಿಕ್ಕಿದೆಯೋ ಆ ಒಂದು ಅನುರಾಗ ಅದು ಒಂದು ತೊಟ್ಟಿನಷ್ಟು ಮಾತ್ರವೇ, ಅದು ನಮ್ಮ ಈ ಕಾದ ಬಾಣಲೆಯ ಮೇಲೆ ಬಿದ್ದು ಸಂಪೂರ್ಣ ಆರಿ ಹೋಗಿಬಿಡುತ್ತದೆ ಶ್ರೀರಾಮಕೃಷ್ಣ ಅಂತ ಮಾತನ್ನು ಹೇಳಿದ್ದಾರೆ. ನಿಜ ಅದು ನಮ್ಮ ಅವಸ್ಥೆ ಇಂಥದ್ದೇ ಅಂತ ದುಃಖಿಸುವಂತಹ ಸಂದರ್ಭ ಬರ್ತದೆ. ಆದರೆ ಯಾರು ರಾಮಕೃಷ್ಣಾಶ್ರಮಕ್ಕೆ ಈ ಬಗೆಯ ಶ್ರದ್ಧೆಯಿಂದ ಬರ್ತಾ ಇದ್ದೀರೋ, ನೀವು ನಿಮ್ಮನ್ನ ಗೃಹಸ್ಥರು ಅಂತ ಕರೀಬಹುದು, ಆದರೆ ಪ್ರಾಪಂಚಿಕರು ಅಂತ ಕರೆಯೋದಕ್ಕೆ ಕಷ್ಟ. ಪ್ರಾಪಂಚಿಕರು ಅಂತ ಹೇಳಿದ್ರೆ ಏನು, ಪ್ರಾಪಂಚಿಕವಾದಂತಹ ವಿಷಯ ವಸ್ತುಗಳಲ್ಲಿ ವಿಶೇಷವಾಗಿ ಅನುರಾಗವನ್ನಿಟ್ಟವನು, ಅದರಲ್ಲೇ ಮನ ಕೊಟ್ಟವನು, ನಿಮ್ಮಲ್ಲೂ ಅಂತಹ ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥಾದ್ರೆ ಏನಾದರೂ ವಿಶೇಷವಾಗಿ ಇತ್ತು ಅಂತ ಹೇಳಿದ್ರೆ ನೀವು ಅದನ್ನು ಹೋಗಲಾಡಿಸ್ಕೊಳ್ಬೇಕಾಗತ್ತೆ. ಆದರೆ ಬಹುಶಃ ಹೊರಗಡೆ ಎಷ್ಟೋ ಜನ ಇದ್ದಾರಲ್ಲ ಪ್ರಾಪಂಚಿಕರು, ಆ ವಿಷಯ ಭೋಗದಲ್ಲೇನೇ ತನ್ಮಯರಾಗಿರ್ತಕ್ಕಂಥವರು, ಅವರಿಗೆ ಹೋಲಿಸಿದಾಗ ನಿಮ್ಮ ಪ್ರಾಪಂಚಿಕತೆ ಅಂತ ಹೇಳ್ತಕ್ಕಂಥದ್ದು ಹತೋಟಿಗೆ ತಂದುಕೊಳ್ಳಬಹುದಾದಂತಹ ರೀತಿಯಲ್ಲಿ ಇರುವಂತಹದ್ದು ಅಂತ ಸಮಾಧಾನ ಪಟ್ಕೊಳ್ಬಹುದು. ಕೈಮೀರಿ ಹೋಗಿಲ್ಲ ಅಂತ ತಿಳಿದುಕೊಳ್ಬಹುದು. ಅದಕ್ಕೋಸ್ಕರ ಕೃಷ್ಣ ಒಂದು ಮಾತು ಹೇಳಿದಾನೆ, ಯಾರು ನನ್ನನ್ನ ನೀನೇ ಗತಿ ಅಂತ ತೀರ್ಮಾನ ಮಾಡಿ ನನಗೆ ಶರಣಾಗ್ತಾನೋ ಅವನನ್ನ ಸತ್ಪುರುಷ ಅಂತ ತಿಳಿ ಓ ಕೌಂತೇಯ, ಅವನಿಗೆ ಯಾವುದೇ ಬಗೆಯ ಅನಾಹುತ ಆಗುವುದಿಲ್ಲ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಅಂತ. ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಛತಿ. ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಹಿ ಸಹ, ಸಮ್ಯಕ್ ಅಂತಂದ್ರೆ ಸಂಪೂರ್ಣವಾಗಿ ಹೊರಗಡೆ ಆ ಒಂದು ಪ್ರಾಪಂಚಿಕ ಜೀವನವನ್ನು ನಡೆಸಿ ನಡೆಸಿ ನಡೆಸಿ ನಡೆಸಿ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಕ್ಕಂಥ ಅದನ್ನು ತಿಳಿದು ಒಂದು ನಿಶ್ಚಯ ಮಾಡಿದ್ದಾನೆ ಇನ್ನು ಮುಂದೆ ಅಂತ ಅದಕ್ಕೆ ಹೋಗಬಾರದು ಅಂತ. ಆ ಬಗೆಯ ನಿಶ್ಚಯ ಮಾಡಿದ್ದಕ್ಕೆ ಹೇಳ್ತಾ ಸಮ್ಯಕ್ ವ್ಯವಸಿತೋ ಹಿ ಸಹ, ಸಹ ಅಂದ್ರೆ ಅವನು, ವ್ಯವಸಿತ ಅಂತಂದ್ರೆ ನಿಶ್ಚಯ ಮಾಡಿದ್ದಾನೆ ಅಂತ ಅರ್ಥ. ಅವನು ಒಳ್ಳೆಯ ರೀತಿಯಲ್ಲಿ ಒಂದು ನಿಶ್ಚಯವನ್ನು ಮಾಡಿದ್ದಾನೆ, ದೃಢ ನಿರ್ಧಾರ ಮಾಡಿದ್ದಾನೆ, ನನಗೆ ಇನ್ನು ಮೇಲೆ ಅದು ಬೇಡ ಅಂತ ನಿಶ್ಚಯ ಮಾಡಿದ್ದಾನೆ. ಅದರಿಂದ ಅವನನ್ನು ಸಾಧು ಅಂತ ತಿಳಿದುಕೋ. ಕ್ಷಿಪ್ರಂ ಭವತಿ ಧರ್ಮಾತ್ಮ, ಅವನು ಬಹುಬೇಗ ಧರ್ಮಾತ್ಮನಾಗುತ್ತಾನೆ. ಕ್ಷಿಪ್ರಂ ಅಂದರೆ ಬಹುಬೇಗ, ಬಹುಬೇಗ ಅವನು ಧರ್ಮಾತ್ಮನಾಗ್ತಾನೆ. ಶಶ್ವತ್ ಶಾಂತಿಂ ನಿಗಚ್ಛತಿ, ಶಶ್ವತ್ ಅಂದರೆ ಶಾಶ್ವತವಾದ, ನಿಗಚ್ಛತಿ ಹೊಂದುತ್ತಾನೆ, ಶಾಶ್ವತವಾದ ಶಾಂತಿಯನ್ನು ಹೊಂದುತ್ತಾನೆ ಅವನು ಅಂತ ಕೃಷ್ಣ ಹೇಳ್ತಾನೆ. ಎಷ್ಟು ಅದ್ಭುತವಾಗಿದೆ ಆ ಮಾತು. ಆದ್ರಿಂದ ಯಾಕೆ ನಾವು ನಿರಾಶರಾಗಬೇಕು? ಎಷ್ಟು ಅಪರಾಧಗಳು ನಮ್ಮಿಂದ ಜನ್ಮ ಜನ್ಮಾಂತರಗಳಿಂದ ನಡೆದು ಹೋಗಲಿ, ಹತ್ತಿಯ ರಾಶಿಯನ್ನು ಒಂದೇ ಒಂದು ಕಿಡಿ ಹೇಗೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡಬಲ್ಲದೋ, ಅದೇ ರೀತಿಯಲ್ಲಿ ಜನ್ಮ ಜನ್ಮಗಳ ಪಾಪ ರಾಶಿಯನ್ನು ಭಗವನ್ ನಾಮದ ಉಚ್ಚಾರ ಮಾತ್ರದಿಂದಲೇ ಎಲ್ಲ ಹೋಗಲಾಡಿಸಿಕೊಳ್ಬಹುದು. ಭಗವನ್ ನಾಮಕ್ಕೆ ಆ ಬಗೆಯ ಶಕ್ತಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ಎಲ್ಲ ಅವತಾರ ಪುರುಷರು ಕೂಡ ಘಂಟಾಘೋಷವಾಗಿ ಹೇಳಿದ್ದಾರೆ. ಅಂತಹ ರಾವಣನು ಕೂಡ ಶರಣಾಗಿ ಬಂತು ಅಂತ ಹೇಳಿದ್ರೆ ನಾನು ಅವನಿಗೆ ಶರಣು ಕೊಡ್ತೇನೆ ಅಂತ ಹೇಳಿ ಶ್ರೀರಾಮ ಹೇಳಿರ್ಬೇಕಾದ್ರೆ ತನ್ನ ಹೆಂಡತಿಯನ್ನು ಕದ್ದುಕೊಂಡು ಹೋಗಿ ವರ್ಷಗಟ್ಟಲೆ ತನ್ನ ಹಿಡಿತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅಂತ ರಾವಣನು ಕೂಡ ಏನಾದರೂ ಶರಣಾಗಿ ನಾನು ಇನ್ನು ಮುಂದೆ ಅಂತಹ ಕೆಲಸ ಮಾಡುವುದಿಲ್ಲ, ಇಲ್ಲಿವರೆಗೆ ಮಾಡಿ ತಪ್ಪಾಯಿತು ಅಂತ ಹೇಳಿದ್ರೆ ಅವನಿಗೆ ನಾನು ಅಭಯವನ್ನು ಕೊಡ್ತೇನೆ, ಆಶ್ರಯವನ್ನು ಕೊಡ್ತೇನೆ ಅಂತ ಹೇಳಿ ಶ್ರೀರಾಮ ಹೇಳಬೇಕಾದ್ರೆ ಆ ಸೀತೆಯನ್ನು ಕದ್ದ ಪಾಪಕ್ಕೆ ನಿನಗೆ ಇಂತಿಂತಹ ನರಕಯಾತನೆ ಆಗಲೇಬೇಕು, ಮಾಡಿದ್ದು ನೋ ಮಾರಾಯ ಹೋಗ್ ಅಂತ ಹೇಳ್ತೇನೆ ಅಂತ ಅವನು ಹೇಳಲಿಲ್ಲ. ಅವನನ್ನು ಕ್ಷಮಿಸ್ತೇನೆ, ಅವನಿಗೆ ಆಶ್ರಯ ಕೊಡ್ತೇನೆ ಅಂತ ಹೇಳಿದ. ಕೊನೆಯವರೆಗೂ ಕೂಡ ಕಾದು ನೋಡಿದ್ದಾನೆ ರಾಮ. ಹಾಗಿರುವಾಗ ಈ ಪಾಪಕ್ಕೆಲ್ಲ ಎಷ್ಟು ಅರ್ಥವನ್ನು ನೀವು ಕೊಡ್ತೀರಿ? ಅದಕ್ಕೆ ಬಹಳಷ್ಟು ಅರ್ಥವನ್ನು ಕೊಟ್ಟು ಅಯ್ಯೋ ನಾನೆಂಥ ಪಾಪಿ, ನಾನೆಂಥ ಪಾಪಿ ಅಂತ ಹೇಳಿ ಅವನು ಮಾಡಿದ ಪಾಪಕ್ಕಿಂತ ಅವನ ಪಾಪ ಪ್ರಜ್ಞೆ ಅವನ ತಿಂತಾ ಇದೆ. ಪಾಪ ಅವನನ್ನು ಹಾಳು ಮಾಡ್ತಾ ಇಲ್ಲ, ನಾನು ಪಾಪ ಮಾಡಿದ್ನಲ್ಲ ಅಂತ ಹೇಳ್ತಕ್ಕಂಥ ಭಾವನೆ ಅವನನ್ನು ಹಾಳು ಮಾಡ್ತಾ ಇದೆ. ಪಾಪ ಮಾಡಿದ್ನಲ್ಲ ಅಂತ ಹೇಳ್ತಕ್ಕಂಥ ಭಾವನೆ ತಾಳುವುದಕ್ಕಿಂತ ಹೇ ಭಗವಂತ ಪರಮ ಪಾವನನಾದಂಥ ನಿನಗೆ ನಾನು ಶರಣ ಬಂದಿದ್ದೇನೆ, ಇನ್ನು ನನಗಿಂತ ಪಾಪ. ಈ ಬಗೆಯ ಮಾತನ್ನು ಶ್ರೀರಾಮಕೃಷ್ಣ ಇದೇ ವಚನವೇದಲ್ಲಿ ಹಲವಾರು ಜನರ ಉದಾಹರಣೆಯನ್ನು ಕೊಟ್ಟು ಹೇಳಿದ್ದಾರೆ. ಇನ್ನು ನನಗೆ ಪಾಪದ ಲೇಷವೂ ಇಲ್ಲ ಅಂತ ಹೇಳ್ತಕ್ಕಂಥ ದೃಢ ಸಂಕಲ್ಪ ಮಾಡಿ ಆದರೆ ಮಾತ್ರ ಅದರ ಮರುದಿನದಿಂದ ಅಥವಾ ಅವತ್ತಿನಿಂದಲೇ ನಿನ್ನೆ ಭಗವನ್ ನಾಮ ಸಂಕೀರ್ತನೆಯಲ್ಲಿ ಅವನು ತೊಡಗಬೇಕು. ಹೇಗೆ ಆ ಪ್ರಾಚೇತಸ ಯಾರ ಮುಂದೆ ವಾಲ್ಮೀಕಿಯ ತಿಳ್ತಕ್ಕಂಥ ಹೆಸರಿನಿಂದ ಪ್ರಸಿದ್ಧನಾದನೋ ಅವನ ಹಿಂದಿನ ಹೆಸರು ಪ್ರಾಚೇತಸ, ಕೊಲೆಗಡುಕ, ದರೋಡೆಕೋರ. ಅಂತಹ ಪಾತುಗಳನ್ನ ಮುಗ್ಧರಾದಂತಹ ಯಾತ್ರಿಕರನ್ನ ನಾಶ ಮಾಡಿದಂತಹ ಪಾಪಗಳನ್ನ ಹೊತ್ತಂತಹ ಆ ಪ್ರಾಜೇತಸ ಕ್ಷಣ ಮಾತ್ರದಲ್ಲಿ ಕಂಡುಕೊಂಡಂತಹ ಒಂದು ಕಿಂಚಿತ್ ಬೆಳಕಿನಿಂದಾಗಿ ರಾಮ ರಾಮ ಅನ್ನಕ್ಕೂ ಬರದೇನೇನೆ ಮರಾಮರ ಅಂತ ಹೇಳಿ ಕೂಡ ತನ್ನ ಹಿಂದಿನ ಎಲ್ಲ ಕರ್ಮಗಳನ್ನು ಕೂಡ ಬಿಟ್ಟು ಆ ರಾಮ ಮಂತ್ರದಲ್ಲೇ ತನ್ನ ಮನಸ್ಸನ್ನು ಯಾವಾಗ ನೆಲೆಗೊಳಿಸಿದನೋ ಅವನು ಎಂಥ ಪುನೀತನಾದ, ಇವತ್ತಿಗೂ ಕೂಡ ಅವನು ತ್ರಿಕಾಲ ಸ್ಮರಣೀಯನಾಗಿದ್ದಾನೆ. ರಾಮನೊಂದಿಗೆ ವಾಲ್ಮೀಕಿಯ ನೆನಪನ್ನು ಮಾಡಿಕೊಳ್ಳದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ಅಂತಹ ದರೋಡೆಕೋರ್ನನ್ನೇ ಸಂಪೂರ್ಣ ಪರಿವರ್ತನೆಗೊಳಿಸಿದಂತಹ ಆ ರಾಮನಾಮ ಭಗವನ್ ನಾಮ ನಮ್ಮ ಸಣ್ಣ ಪುಟ್ಟ ಪಾಪಗಳನ್ನೆಲ್ಲ ಹೋಗಲಾಡಿಸಿ ನಮ್ಮನ್ನು ಪಾವನಗೊಳಿಸಲಾಗದೇನು? ಯಾತಕ್ಕೋಸ್ಕರ ಈ ಮಾತನ್ನು ನಾನು ಹೇಳಿದೆ ಅಂತ ಹೇಳಿದರೆ, ಶ್ರೀರಾಮಕೃಷ್ಣ ಹೇಳಿದ್ರಲ್ಲ, ಪ್ರಾಪಂಚಿಕರ ಅನುರಾಗ ಬಹಳ ಕ್ಷಣಿಕ, ಒಂದು ತೊಟ್ಟು ನೀರಿದ್ದಾಗೆ ಅಂತ. ಯಾತಕ್ಕೋಸ್ಕರ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಕ್ಷಣಿಕ, ಹೆಚ್ಚು ಬೆಳೆಸ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಬಾಕಿ ಉಳಿದ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಹೆಚ್ಚಾಗಿರ್ತದೆ. ಅವರಲ್ಲಿ ಪಂಚೇಂದ್ರಿಯಗಳ ಅನುರಾಗ ಅಂತ ಹೇಳ್ತಕ್ಕಂಥದ್ದು ಜಾಸ್ತಿ ಆಗಿರೋದ್ರಿಂದ ಈ ಅನುರಾಗಕ್ಕಲ್ಲಿ ಅವಕಾಶವೂ ಇಲ್ಲ. ಸಾಲದಕ್ಕೆ ಕಾದ ಬಾಣಲೆ ಅಂದ್ರೆ ಏನು? ಪಾಪರಾಶಿಯಿಂದ ಕೂಡಿದಂತಹ ಹೃದಯ. ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಆ ಕಾದ ಬಾಣಲೆಯ ಕಾವನ್ನ ಕಡಿಮೆ ಮಾಡಿಕೊಳ್ಬೇಕು, ಅದನ್ನು ಶಮನಗೊಳಿಸ್ಕೊಳ್ಬೇಕು, ಉಪಶಮನಗೊಳಿಸ್ಕೊಳ್ಬೇಕು. ಉಪಶಮನ ಹೇಗೆ ಮಾಡಿಕೊಳ್ಬೇಕು? ಭಗವನ್ ನಾಮ ಸಂಕೀರ್ತನೆಯ ಮೂಲಕ. ಕಲಿಯುಗದಲ್ಲಿ ಭಗವನ್ ನಾಮ ಸಂಕೀರ್ತನೆ ಅಂತ ಹೇಳ್ತಕ್ಕಂಥದ್ದು ಖಂಡಿತವಾಗಿಯೂ ಫಲಪ್ರದವಾದದ್ದು, ಬಹಳ ಶಕ್ತಿಶಾಲಿಯಾದದ್ದು, ಪರಿಣಾಮಕಾರಿಯಾದದ್ದು. ಆದ್ರಿಂದ ಆ ಒಂದು ನಮ್ಮ ಕಾದ ಬಾಣಲೆ ಅಂತ ಹೇಳ್ತಕ್ಕಂಥದ್ದನ್ನ ತಂಪುಗೊಳಿಸಿಕೊಳ್ಳಬೇಕು. ಭಗವನ್ ನಾಮ ಸಂಕೀರ್ತನೆ ಭಕ್ತಿಯಿಂದ ಹಾಡಬೇಕು. ಭಗವಂತನ ಭಾವಚಿತ್ರವನ್ನು ಎದುರುಗಡೆ ಇಟ್ಕೊಂಡ್ರೂ ಸರಿ, ಅಥವಾ ಭಗವನ್ ನಾಮದಲ್ಲಿ ಮನಸ್ಸನ್ನು ಕೊಟ್ಟು ಕಣ್ಣು ಮುಚ್ಕೊಂಡು ಹಾಡಿದ್ರೂ ಸರಿ, ಆ ಹನುಮಂತ ಹಾಡ್ತಾನಲ್ಲ, ಅಥವಾ ಸೂರ್ಯದಾಸರು ಹಾಡ್ತಾರಲ್ಲ, ಕೃಷ್ಣ ಬಂದು ಈ ಕೂತ್ಕೊಂಡು ನೋಡ್ತಾನಲ್ಲ, ಆ ಚಿತ್ರ ನೋಡ್ಬೇಕು. ಬಹಳ ಅದ್ಭುತವಾಗಿದೆ ಆ ಚಿತ್ರ. ಬೃಂದಾವನದಲ್ಲಿ ಸಿಗ್ತದೆ, ಮನೆಲ್ಲ ತರಚಿ ಇಟ್ಕೊಳ್ಬಹುದು. ಕಣ್ಣು ಮುಚ್ಕೊಂಡು ಅವನು ಹಾಡ್ತಾ ಇತ್ತು ಅಂತ ಹೇಳಿದ್ರೆ ಭಗವಂತ ಕೂತ್ಕೊಂಡು ಕೇಳ್ತಾ ಇದ್ದ. ಈ ರೀತಿಯಲ್ಲಿ ನಾವು ಭಗವನ್ ನಾಮ ಸಂಕೀರ್ತನೆಯನ್ನ ಗಟ್ಟಿಯಾಗಿ ಮಾಡೋದ್ರ ಮೂಲಕ ಖಂಡಿತವಾಗಿ ನಮ್ಮ ಕಾದ ಬಾಣಲೆಯನ್ನ ಆರಿಸಿಕೊಳ್ಳಬಹುದು. ತನ್ಮೂಲಕ ನಮ್ಮ ಅನುರಾಗವನ್ನು ಹೆಚ್ಚಿಸಿಕೊಳ್ಳಬಹುದು, ಧನ್ಯರಾಗಬಹುದು. ಶ್ರೀರಾಮಕೃಷ್ಣ ಈ ಮಾತು ಹೇಳಿದ ಮೇಲೆ ಅಷ್ಟಕ್ಕೆ ಮುಗಿಯುತ್ತದೆ. ಇನ್ನೇನು ಉಪಾಸನೆ ಆರಂಭವಾಗಲಿದೆ ಬ್ರಾಹ್ಮ ಸಮಾಜದ್ದು. ಮಾಸ್ಟರ್ ಮಾಷೆಯ ಬರೀತಾನೆ, ಸಮಾಜ ಮಂದಿರ ಬ್ರಾಹ್ಮ ಭಕ್ತರಿಂದ ಪೂರ್ಣವಾಗಿ ತುಂಬಿದೆ. ಕೆಲವು ಮಂದಿ ಬ್ರಾಹ್ಮ ಮಹಿಳೆಯರು ಸಂಗೀತ ಪುಸ್ತಕವನ್ನು ಕೈಯಲ್ಲಿ ಹಿಡಿದು ಕುರ್ಚಿಗಳ ಮೇಲೆ ಕುಳಿತಿದ್ದಾರೆ. ಹಾರ್ಮೋನಿಯಂ ಮತ್ತು ಪಿಯಾನೋಗಳೊಂದಿಗೆ ಬ್ರಾಹ್ಮ ಸಮಾಜದ ಹಾಡುಗಳನ್ನು ಹಾಡಲಾರಂಭಿಸಿದರು. ಹಾಡುಗಳನ್ನು ಕೇಳಿ ಪರಮಹಂಸರಿಗೆ ಪರಮ ಸಂತೋಷವಾಗಿ ಬಿಟ್ಟಿದೆ. ಪ್ರಾರ್ಥನೆಯಾದ ನಂತರ ಉಪಾಸನೆ ಆರಂಭವಾಯಿತು. ಆಚಾರ್ಯರ ಒಂದು ಗುಂಪು ವೇದಿಕೆಯ ಮೇಲೆ ಕುಳಿತು ಮಂತ್ರೋಚ್ಚಾರಣೆ ಮಾಡಲಾರಂಭಿಸಿತು. ಓಂ ಪಿತಾನೋಸಿ ಪಿತಾನೋ ಬೋಧಿ ನಮಸ್ತೆಸ್ತು ಮಾಮಾಹಿಂಸಿ ಓಂ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆನಂದರೂಪಮೃತಂ ಯದ್ವಿಭಾತಿ ಶಾಂತಂ ಶಿವಂ ಅದ್ವೈತಂ ಶುದ್ಧಮಪಾಪವಿದ್ಧಂ ನಮಸ್ತೆ ಸತೇ ಸರ್ವಲೋಕಾಶ್ರಯಾಯ ನಮಸ್ತೆ ಜಿತೇ ವಿಶ್ವರೂಪಾತ್ಮಕಾಯ ನಮಸ್ತೆ ಸತೇ ಸರ್ವಲೋಕಾಶ್ರಯಾಯ ನಮಸ್ತೆ ಜಿತೇ ವಿಶ್ವರೂಪಾತ್ಮಕಾಯ ನಮೋದ್ವೈತ ತತ್ವಾಯ ಮುಕ್ತಿ ಪ್ರದಾಯ ನಮೋದ್ವೈತ ತತ್ವಾಯ ಮುಕ್ತಿ ಪ್ರದಾಯ ನಮೋ ಬ್ರಹ್ಮಣಿ ವ್ಯಾಪಿನೇ ನಿರ್ಗುಣಾಯ ತ್ವಮೇಕಂ ಶರಣ್ಯಂ ತ್ವಮೇಕಂ ವರೇಣ್ಯಂ ತ್ವಮೇಕಂ ಜಗತ್ಕಾರಣಂ ವಿಶ್ವರೂಪಂ ತ್ವಮೇಕಂ ಜಗತ್ಕರ್ತೃ ಪಾತ್ರ ಪ್ರಾರ್ತೃ ತ್ವಮೇಕಂ ಪರಂ ನಿಶ್ಚಲಂ ನಿರ್ವಿಕಲ್ಪಂ ಭಯಾನಾಂ ಭಯಂ ಭೀಷಣಂ ಭೀಷಣಾನಾಂ ಗತಿಪ್ರಾಣಿನಾಂ ಪಾವನಂ ಪಾವನಾನಾಂ ಮಹೋಚ್ಚೈಃಪದಾನಾಂ ನಿಯಂತ್ರತ್ವಮೇಕಂ ಪರೇಷಾಂ ಪರಂ ರಕ್ಷಣಂ ರಕ್ಷಣಾನಾಂ ತ್ವಮೇಕಂ ಸ್ಮರಾಮಸ್ತ್ವಮೇಕಂ ಭಜಾಮ ತದೇಕಂ ಜಗತ್ಸಾಕ್ಷಿರೂಪಂ ನಮಾಮ ಸದೇಕಂ ನಿಧಾನಂ ನಿರಾಲಂಬಮೀಶಂ ಭವಾಂಬೋದಿಪೋತಂ ಶರಣ್ಯಂ ವ್ರಜಾಮ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಈ ಸ್ತೋತ್ರಾದಿ ಪಾಠಗಳನ್ನು ಕೇಳಿ ಪರಮಹಂಸರು ಭಾವಾವಿಷ್ಟರಾಗಿದ್ದಾರೆ. ಈಗ ಆಚಾರ್ಯರ ಗುಂಪಿನಲ್ಲಿ ಒಬ್ಬ ಪ್ರಬಂಧವನ್ನು ಓದುತ್ತಾ ಇದ್ದಾನೆ. ಬಳಿಕ ಉಪಾಸನೆ ಮುಗಿಯುತ್ತದೆ. ಭಕ್ತರಲ್ಲಿ ಅನೇಕರು ವಾಯುಸೇವನೆಗಾಗಿ ನೆಲ ಅಂತಸ್ತಿಗೋ ಅಥವಾ ಪ್ರಾಂಗಣಕ್ಕೋ ಹೋದರು. ರಾತ್ರಿಯ ಉಪಾಹಾರದ ವ್ಯವಸ್ಥೆ ನಡೀತಾ ಇದೆ. ಆಗಲೇ ರಾತ್ರಿ 9 ಗಂಟೆ ಆಗಿಬಿಟ್ಟಿದೆ. ಪರಮಹಂಸರು ಹಿಂದಿರುಗಿ ದಕ್ಷಿಣೇಶ್ವರಕ್ಕೆ ಹೋಗಬೇಕಾಗಿದೆ. ಆತಿಥ್ಯಕಾರರು ಉಳಿದ ಅತಿಥಿಗಳೊಡನೆ ಎಷ್ಟೊಂದು ನಿರತರಾಗಿ ಬಿಟ್ಟಿದ್ದಾರೆ ಅಂದರೆ ಅವರು ಪರಮಹಂಸರನ್ನು ಮರೆತೇ ಬಿಟ್ಟಿದ್ದಾರೆ. ಈಗ ಶ್ರೀರಾಮಕೃಷ್ಣರು ರಾಖಾಲ್ನೆ ಮೊದಲಾದವರಿಗೆ ಏನ್ ಸಮಾಚಾರ, ನಮ್ಮನ್ನು ಕೇಳುವವರೇ ಇಲ್ವಲ್ಲ. ರಾಖಾಲ ಕೋಪದಿಂದ, ಮಹಾಶಯರೇ ಬನ್ನಿ ದಕ್ಷಿಣೇಶ್ವರಕ್ಕೆ ಹೊರಟು ಹೋಗೋಣ ಅಂದ. ಶ್ರೀರಾಮಕೃಷ್ಣ ನಗುತ್ತಾ, ಸುಮ್ಮನೆ ಕುಳಿತ್ಕೋ, ಗಾಡಿ ಬಾಡಿಗೆ 3 ರೂಪಾಯಿ ಯಾರು ಕೊಡ್ತಾರೆ? ಸುಮ್ಮನೆ ಕೋಪಗೊಂಡ್ರೆ ಆಗ್ತದೆಯೇ? ಕೈಯಲ್ಲಿ ಒಂದು ಕಾಸಿಲ್ಲ, ಜಳ್ಳು ಬೆದರಿಕೆ ತೋರಿಸೋದು ಬೇರೆ. ಜೊತೆಗೆ ಇಷ್ಟು ರಾತ್ರಿಯಲ್ಲಿ ಊಟಕ್ಕೆಲ್ಲಿಗೆ ಹೋಗೋದು? ಎಷ್ಟೋ ಹೊತ್ತಾದ ಮೇಲೆ ಎಲೆ ಹಾಕಾಗಿದೆ ಅನ್ನುವ ಸುದ್ದಿ ಬಂತು. ಊಟಕ್ಕೆ ಎಲ್ಲರನ್ನೂ ಒಟ್ಟಿಗೆ ಏಳಿಸಿಬಿಟ್ರು. ಆ ನೂಕು ನುಗ್ಗಲಿನಲ್ಲಿ, ಯಾಕೆ ನೂಗು ನುಗ್ಗಲು? ಊಟಕ್ಕೆ. ಆ ನೂಕು ನುಗ್ಗಲಿನಲ್ಲಿ ಪರಮಹಂಸರು ರಾಖಾಲ್ನೇ ಮೊದಲಾದವರೊಡನೆ ಮುಂದುವರಿದು ಎರಡನೇ ಅಂತಸ್ತಿಗೆ ಬಂದರು. ಅವರು ಬಂದರು ಅಂತ ಅನ್ನೋದಕ್ಕಿಂತ ಜನರೇ ತಳ್ಳಿಕೊಂಡು ಬಂದರು. ಅಂಗಳ ಆಗಲೇ ಜನರಿಂದ ಭರ್ತಿಯಾಗಿಬಿಟ್ಟಿತ್ತು. ಪರಮಹಂಸರಿಗೆ ಜಾಗವೇ ದೊರೆಯಲಿಲ್ಲ. ಬಹಳ ಪ್ರಯಾಸ ಪಟ್ಟು ಪರಮಹಂಸರಿಗೆ ಯಾವುದೋ ಒಂದು ಮೂಲೆಯಲ್ಲಿ ಸ್ವಲ್ಪ ಸ್ಥಳ ಮಾಡಿದ್ದಾಯಿತು. ಆ ಸ್ಥಳದಲ್ಲಿ ಧೂಳು ತುಂಬಿತ್ತು. ಒಬ್ಬ ಬ್ರಾಹ್ಮಣ ಹೆಂಗಸು ಪಲ್ಯ ಬಡಿಸಿದಳು. ಪರಮಹಂಸರ ಕೈಯಲ್ಲಿ ಅದನ್ನು ತಿನ್ನೋದಕ್ಕೆ ಆಗಲಿಲ್ಲ. ಅವರು ಅಂದು ಉಪ್ಪು ಅದಿಕೊಂಡೇ ಪೂರಿ ತಿಂದರು ಮತ್ತು ಸ್ವಲ್ಪ ಸಿಹಿ ತಿಂಡಿಯನ್ನು ತಿಂದರು ಅಂತ ಬರೀತಾನೆ ಮಾಸ್ಟರ್ ಮಹಾಶಯ. ಇಲ್ಲಿ ಎರಡು ಮೂರು ಅಂಶಗಳ ಕಡೆಗೆ ನಾವು ಗಮನ ಕೊಡಬೇಕಾಗುತ್ತೆ. ಪರಮಹಂಸರು ಅಂದರೆ ಇವತ್ತು ಯಾರು? ಅವತ್ತು ಕೂಡ ಯಾರವರು? ನಿರ್ವಿಕಲ್ಪ ಸಮಾಧಿಯ ಪ್ರತ್ಯಕ್ಷ ದರ್ಶನವನ್ನೇ ಮಾಡಿಸ್ತಾ ಇದ್ದವರು. ಅಲ್ಲಿರ್ತಕ್ಕಂತಹ ಜನರೆಲ್ಲರೂ ಕೂಡ ಅವರು ಆ ಒಂದು ನಿರ್ವಿಕಲ್ಪ ಸಮಾಧಿಗೆ ಹೋಗ್ತಕ್ಕಂತಹದ್ದನ್ನು ಪ್ರತ್ಯಕ್ಷವಾಗಿ ಕಂಡವರು. ಭಗವಂತನ ಸಾಕ್ಷಾತ್ಕಾರ ಅಂದ್ರೆ ಏನು ಅನ್ನೋದನ್ನ ಯಾರು ಮಾಡಿಕೊಂಡಿದ್ದಾರೋ ಅಂಥವರು ಶ್ರೀರಾಮಕೃಷ್ಣರು. ಅನ್ನದ ಚಿಂತೆ, ಅನ್ನದ ಚಿಂತೆ ಎಷ್ಟು ದೊಡ್ಡದು ಅಂದ್ರೆ ಅದು ಎಲ್ಲರನ್ನೂ ಮರೆಸಿಬಿಡ್ತದೆ. ಯಾರಿದ್ದಾರೆ ಯಾರಿಲ್ಲ ಅನ್ನೋದನ್ನ ಯೋಚಿಸೋದಕ್ಕೆ ಅದು ಬಿಟ್ಕೊಡೋದಿಲ್ಲ. ಇದೊಂದು ಗಮನಿಸಬೇಕಾದಂತಹ ವಿಚಾರ. ಬರೀ ಅನ್ನದ ಚಿಂತೆಯ ಮಾತ್ರ ಅಲ್ಲ, ಬಗೆ ಬಗೆಯ ಚಿಂತೆಗಳೆಲ್ಲ ಇವೆಯ ಪ್ರಪಂಚದಲ್ಲಿ. ಅಲ್ಲಿ ಸಜ್ಜನರನ್ನ, ಗುರು ಹಿರಿಯರನ್ನ ಗುರುತಿಸುವುದಕ್ಕೆ ಅವರ ಅಟಾಟೋಪಗಳು ಬಿಟ್ಕೊಡೋದಿಲ್ಲ. ಪರಮಹಂಸರಿಗೆ ಹೀಗಾದ ಮೇಲೆ ಇನ್ನು ನಮ್ಮಲ್ಲಿ ಯಾರಿಗಾದರೂ ಉಪಚಾರ ಆದರ ಸಿಕ್ಕಿಲ್ದಿದ್ರೆ ಖಂಡಿತ ಕೋಪಿಸ್ಕೊಳ್ಬೇಕಾಗಿಲ್ಲ. ನಾವೇನು ಮಹಾ ಅಂತ ಸುಮ್ಮನಿರಬಹುದು. ಇದು ಒಂದು ವಿಚಾರ. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣರು ಕೈಯಲ್ಲಿ ಕಾಸಿಲ್ಲದವರು, ಆದ್ರಿಂದ ದಕ್ಷಿಣೇಶ್ವರಕ್ಕೆ ಹೋಗಬೇಕಾದ್ರೆ ಗಾಡಿ ಬಾಡಿಗೆ ಕೊಡಬೇಕಲ್ಲ ಅಂತನ್ನುವ ಪ್ರಜ್ಞೆ ಅವರಿಗೆ ಬಂತು. ಆದ್ರಿಂದ ಸುಮ್ಮನೆ ಕೋಪ, ಬಡವನ ಕೋಪ ಹೊಟ್ಟೆಗೆ ಮಾರಿ ಅಂತ. ಅವ್ರ ಕೈಲಿ ಏನಾದರೂ ಕಾಸಿದ್ದಿದ್ರೆ ಕಾಸಿರೋದಕ್ಕೆ ಸಾಧ್ಯವೇ? ಅವ್ರ ಕಾಸು ಮುಟ್ಟೋದಿಲ್ಲ. ನಾವೇ ಎಷ್ಟೋ ವಾಸಿ. ಅವ್ರ ಕೈಯಲ್ಲಿ ಹಣ ಇತ್ತು ಅಂತ ಹೇಳಿದ್ರೆ ಹೌದು ಕಣೋ ಹೋಗೋಣ ಅಂತ ಅವ್ರು ಹೊರಟು ಬಿಡ್ತಿದ್ರೇನೋ. ಆದರೆ ಆ ಅಸಹಾಯಕ ಸ್ಥಿತಿಯ ತಿರ್ತಕ್ಕಂಥ ಅದು ಎಷ್ಟು ಮುಗ್ಧವಾಗಿದೆ ನೋಡಿ, ಅದನ್ನು ನಾವು ಭಾವಿಸ್ಬೇಕು. ಅದನ್ನ ಅದು ಬಹಳ ಸ್ವಾರಸ್ಯಕರವಾದಂಥ ಒಂದು ಅಂಶ. ಅದು ಎಲ್ಲರೂ ಅದನ್ನು ಮಾಡೋಕೆ ಸಾಧ್ಯ ಆಗದೆ ಹೋಗ್ಬೋದು, ಆದರೆ ಅದೊಂದು ಅಕಿಂಚನ ಸ್ಥಿತಿಯನ್ನು ಸೇರ್ತಕ್ಕಂಥದ್ದು ಬಹಳ ಅದ್ಭುತವಾದ್ದು. ಎಷ್ಟು ಮುಗ್ಧರಾಗಿ ಕಾಣ್ತಾರೆ ಶ್ರೀರಾಮಕೃಷ್ಣ ನಮಗಲ್ಲಿ. ಇನ್ನೊಂದು ವಿಚಾರ ಏನಂತಂದ್ರೆ, ಅಲ್ಲಿ ಮೂಲೆಗೆ ಹಾಕಿದ್ರು ಅವ್ರನ್ನ. ಅಲ್ಲೂ ಕೂಡ ಅವರು ಶಾಂತ ಭಾವದಿಂದ ಕುಳಿತುಕೊಂಡ್ರು ಊಟ ಮಾಡೋದಕ್ಕೆ. ಏನು ನನ್ನಂಥವನಿಗೆ ಹೀಗೆ ಮಾಡದೆ ಅಂತ ಏನು ಯೋಚನೆ ಮಾಡಲಿಲ್ಲ ಅವರು. ಅಷ್ಟೇ ಅಲ್ಲ, ಅಲ್ಲಿ ಇನ್ನೊಂದು ವಿಚಾರ ಬರುತ್ತೆ. ಒಬ್ಬ ಬ್ರಾಹ್ಮಣ ಹೆಂಗಸು ಪಲ್ಯ ಬಡಿಸಿದಳು, ಪರಮಹಂಸರ ಕೈಯಲ್ಲಿ ಅದನ್ನು ತಿನ್ನೋದಕ್ಕಾಗಲಿಲ್ಲ. ಅವರು ಉಪ್ಪು ಅದ್ಕೊಂಡೇ ಪೂರಿ ತಿಂದರು, ಸ್ವಲ್ಪ ಸಿಹಿ ತಿಂಡಿ ತಿಂದರು ಅಂತ ಮಾಸ್ಟರ್ ಮಹಾಶಯ ಬರೀತಾನಲ್ಲ. ಇದು ಇನ್ನೊಂದು ಗಮನೀಯವಾದಂಥ ಅಂಶ. ಆ ಧೂಳಿನ ನಡುವೆ ಕುಳಿತುಕೊಂಡು ತಿಂದರು ಶ್ರೀರಾಮಕೃಷ್ಣರು. ಆ ಬ್ರಾಹ್ಮಣ ಹೆಂಗಸು ಅಂದು ಬಡಿಸಿದ್ದನ್ನು ತಿನ್ನೋದಕ್ಕಾಗಲಿಲ್ಲ ಅವ್ರ ಕೈನಲ್ಲಿ. ಇದು ನೋಡಿ ಸ್ವಾರಸ್ಯ. ಮೂಲೆ ಗೌರವ ತೋರಲಿಲ್ಲ, ಧೂಳು ಇಷ್ಟೊಂದು ಅನಾನುಕೂಲ, ಕೊಳಕು ಜಾಗ, ಆದರೂ ಕೂಡ ತಿಂದ್ರು ಅವರು. ಆದ್ರೆ ಬ್ರಾಹ್ಮಣ ಹೆಂಗಸೊಬ್ಳು ಪಲ್ಯ ಬಡಿಸಿ ತಿನ್ನೋದಕ್ಕಾಗಲಿಲ್ಲ ಅಂತ ಬರೀತಾನೆ ಮಾಸ್ಟರ್ ಮಾಷಿಯ. ಯಾತಕ್ಕೆ ತಿನ್ನೋದಕ್ಕಾಗಲಿಲ್ಲ ಬ್ರಾಹ್ಮಣ ಹೆಂಗಸಾದ್ರೂ ಕೂಡ? ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ಶ್ರೀರಾಮಕೃಷ್ಣ ಜೀವನವನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅಲ್ಲಿ ನಮಗೆ ಬಹಳಷ್ಟು ಸೂಚನೆಗಳು ಸಿಗುತ್ತವೆ. ಶ್ರೀಮಾತೆ ಶಾರದಾದೇವಿಯವರ ಜೀವನ ಗಂಗಾ ಅಂತ ಹೇಳ್ತಕ್ಕಂಥ ಪುಸ್ತಕವನ್ನು ಅಧ್ಯಯನ ಮಾಡಿದಾಗಲೂ ಕೂಡ ನಮಗೆ ಹಲವಾರು ಸೂಚನೆಗಳು ಸಿಗುತ್ತವೆ. ಅಶುದ್ಧ ಮನೋಭಾವ, ಅಪವಿತ್ರ ಮನೋಭಾವ, ಅಪವಿತ್ರ ಮನಸ್ಥಿತಿ, ಈ ಮೂಲಕ ಯಾರೇ ಬಡಿಸಲಿ ಅದನ್ನು ಅವರಿಗೆ ಸ್ವೀಕರಿಸೋದಕ್ಕಾಗ್ತಿರ್ಲಿಲ್ಲ. ಆ ಚಿಕ್ಕ ಹುಡುಗ ಒಬ್ಬ ರಾಖಾಲ, ಕೇವಲ ಒಂದು ಸುಳ್ಳು ಹೇಳಿದ್ದಕ್ಕೆ ಅವನ ಮುಖ ನೋಡೋದಕ್ಕಾಗಲಿಲ್ಲ ಅವರಿಗೆ. ಆ ಒಂದು ಪರಿಪೂರ್ಣತೆಯನ್ನು ಮುಟ್ಟಿದ್ರಿಂದ ಈ ಬಗೆಯ ದೋಷಗಳಾಗ್ತಿರ್ಲಿಲ್ಲ ಅವರಿಗೆ. ಧೂಳು ತುಂಬಿದಂತಹ ಜಾಗದಲ್ಲಾದರೂ ಕೂಡ ತಿಂದರು. ಆದರೆ ಅಪವಿತ್ರ ಮನೋಭಾವ, ಸುಳ್ಳು ಬಳ್ಳು ಮೋಸ ಕಪಟ ವಂಚನೆ, ಈ ಬಗೆಯ ಮನೋಭಾವದವರು ಬಡಿಸ್ತು ಅಂತ ಹೇಳಿದ್ರೆ ತಿನ್ನೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಒಂದು ಮಾತನ್ನ ನಾವು ವಿಶೇಷವಾಗಿ ಗಮನಿಸಬೇಕಾಗ್ತದೆ. ಭಗವಂತನಿಗೆ ನಾವು ನೈವೇದ್ಯವನ್ನು ಮಾಡಬೇಕಾದ್ರೆ ಎಷ್ಟೊಂದು ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ತಾ ಮಾಡಬೇಕಾಗ್ತದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕಾಗ್ತದೆ. ಏನು ಸುಮ್ಮನೆ ನೈವೇದ್ಯ ತೋರಿಸೋದು, ದೇವರಿಗೆ ತೋರಿಸೋದು, ನಾವು ತಿನ್ನೋದು? ಪರಮಹಂಸರು ದಯಾಸಿಂಧು ಅಂತ ಮಾಸ್ಟರ್ ಮಾಷೆಯೇ ಬರೀತಾನೆ ಮುಂದುವರಿಸ್ತಾ. ಪರಮಹಂಸರು ದಯಾಸಿಂಧು, ಇದು ಮಾಸ್ಟರ್ ಮಾಷೆಯೇ ಬರಿತಾ ಇರತಕ್ಕಂಥದ್ದು. ಆತಿಥ್ಯಕಾರರಿಗೆ ಇನ್ನು ಎಳೆ ವಯಸ್ಸು. ಯಾತಕ್ಕೆ ರಾಮಕೃಷ್ಣಗಳಿಗೆ ಅವನು ಗಮನ ಕೊಡಲಿಲ್ಲ? ಅವನಿಗೆ ಗೊತ್ತಿಲ್ಲ ಪಾಪ, ಎಳೆ ವಯಸ್ಸು ಮಾಸ್ಟರ್ ಮಾಷೆಯ ಬರೀತಾನೆ. ಅದು ಬರೀದೇ ಹೋಗಿದ್ರೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ನಾವು ಅದಕ್ಕೆ ನಾನು ಏನು ಅರ್ಥ ಕೊಡಲಿಲ್ಲ ನೋಡಿ ಇಲ್ಲಿವರೆಗೆ. ಅದು ಇದಿತ್ತು, ಈ ಮಾತಿತ್ತು ಇಲ್ಲಿ. ಆದಿತ್ಯಕಾರರಿಗೆ ಎಳೆ ವಯಸ್ಸು, ಆದ್ರಿಂದ ಅವರ ಮೇಲೆ ಹೇಗೆ ತಾನೇ ಕೋಪಿಸಿಕೊಂಡರು ಶ್ರೀರಾಮಕೃಷ್ಣರು? ಸಾಧುಗಳು ಉಪಹಾರ ತೆಗೆದುಕೊಳ್ಳದೆ ಹೊರಟು ಹೋಗಿಬಿಟ್ರೆ ಆದಿತ್ಯಕಾರರ ಕುಟುಂಬಕ್ಕೆ ಅಮಂಗಳ ಉಂಟಾಗಿ ಬಿಡ್ತಿತ್ತು. ಭಗವಂತನ ಪ್ರೀತ್ಯರ್ಥವಾಗಿ ಈ ಉತ್ಸವವನ್ನು ಏರ್ಪಡಿಸಿದ್ರಿಂದ ಏನೇ ಲೋಪದೋಷವಿದ್ರೂ ಕೂಡ ಮನ್ನಿಸಬೇಕಾದದ್ದೇ. ಆದ್ರಿಂದ ಶ್ರೀರಾಮಕೃಷ್ಣರು ಆ ರೀತಿಯಲ್ಲಿ ಸಹನೆಯಿಂದ ವರ್ತಿಸಿದರು. ರಾಮಕೃಷ್ಣ ಏನಾದರೂ ಸಿಡಿದುಕೊಂಡು ಅದಾದ ರಾಕಾಲ ಹುಡುಗ ಹೇಳ್ದ ಅಂತಂದು ಬಿಟ್ಟಿದ್ದೆ ಹೊರಟುಬಿಟ್ಟಿದ್ರೆ ಅವನಿಗೆ ಅಮಂಗಳ, ಆ ಮನೆಯವನಿಗೆ ಅಮಂಗಳ ಉಂಟಾಗ್ತಾ ಇತ್ತು. ಸಾಧುಗಳನ್ನ ಸತ್ಕರಿಸದೆ ಕಳಿಸ್ತಾ ಇತ್ತು ಅಂತ ಕಳಿಸಿತ್ತು ಅಂತ ಹೇಳಿದ್ರೆ, ಸತ್ಪಾತ್ರರನ್ನ ಸತ್ಕರಿಸದೆ ಕಳಿಸಿಬಿಡ್ತು ಅಂತ ಹೇಳಿದ್ರೆ ಅಮಂಗಳ ಉಂಟಾಗ್ಬಿಡುತ್ತದೆ ಅಂತ ಹೊರತಕ್ಕಂಥ ಮಾತನ್ನು ಮಾಸ್ಟರ್ ಮಾಷೆಯಲ್ಲಿ ಬರಿತಾ ಇದ್ದಾನೆ. ಬಳಿಕ ಮುಂದುವರಿಸ್ತಾ ಹೇಳ್ತಾನೆ, ಉಪಾಹಾರವಾದ ನಂತರ ಪರಮಹಂಸರು ಗಾಡಿ ಹತ್ತಿದರು. ಆದರೆ ಗಾಡಿ ಬಾಡಿಗೆ, ಮಾಸ್ಟರ್ ಮಾಷೆಯ ಬರೀತಾನೆ, ಆದರೆ ಗಾಡಿ ಬಾಡಿಗೆ ಆತಿಥ್ಯಕಾರರು ಎಲ್ಲಿ ಹುಡುಕಿದ್ರು ಕಣ್ಣಿಗೆ ಬಿಡ್ತಾ ಇಲ್ಲ. ಇದರ ಸಂಬಂಧವಾಗಿ ಒಂದು ದಿನ ಪರಮಹಂಸರು ಭಕ್ತರಿಗೆ ನಗ್ತ ಹೇಳಿದ್ರು, ನಮ್ಮ ಹುಡುಗರು ಆ ದಿನ ಆತಿಥ್ಯಕಾರನನ್ನು ಹೇಗೋ ಮಾಡಿ ಪತ್ತೆ ಹಚ್ಚಿ ಗಾಡಿ ಬಾಡಿಗೆನ ಕೇಳಿದ್ರು. ಮೊದಲು ಅವನು ಕೊಡದೆ ಹೋದ, ಆದರೆ ಹುಡುಗರು ಕೊನೆಗೆ ಹೇಗೋ ಮಾಡಿ ಒತ್ತಾಯ ಮಾಡಿ ಅವನಿಂದ 3 ರೂಪಾಯಿ ವಸೂಲಿ ಮಾಡಿದ್ರು. ಉಳಿದ 2 ಹಣೆಯನ್ನು ಮಾತ್ರ ಕೊಡದೆ ಹೋದ. ಆತ ಹೇಳ್ದ, ಕೊಡೋದಿಲ್ಲ, ಹೋಗಿ, ಇಷ್ಟೇ ಸಾಕು ಅಂತ. ಕಾದ ಬಾಣ್ಲೆಗೆ ಜಾತಿ ಸೇರಿದ್ದಿದ್ದಲ್ಲ ಇದೆಲ್ಲ. 3 ರೂಪಾಯಿ ಕೊಟ್ಟು 2 ಹಣೆನ ಅವನು ಉಳಿಸ್ಕೊಳ್ಬೇಕಾದ್ರೆ, ಅಷ್ಟು ಬಟ್ಟಿಗೆ ಜುಗ್ಗತನವನ್ನು ತೋರಿಸ್ಕೋಬೇಕಾದ್ರೆ ಅಲ್ಲಿ ಅನುರಾಗ, ನಿಜವಾದ ಅನುರಾಗ ಅಂತ ಇರತಕ್ಕಂಥದ್ದು ಎಲ್ಲಿ ಉಳಿದಕ್ಕೆ ಸಾಧ್ಯವಾಗುತ್ತೆ? ಬಳಿಕ 13 ಮೇ 1883 ವೈಶಾಖ ಶುಕ್ಲ ಸಪ್ತಮಿ ಭಾನುವಾರ ಶ್ರೀರಾಮಕೃಷ್ಣ ಕಲ್ಕತ್ತಾದಲ್ಲಿ ಕಾಂಸಾರಿ ಪಾರದ ಹರಿಭಕ್ತಿ ಪ್ರದಾಯಿನಿ ಸಭೆ ಎಂಬಲ್ಲಿಗೆ ಬಂದಿದ್ದಾರೆ. ಇಂದು ಈ ಸಭೆಯ ವಾರ್ಷಿಕೋತ್ಸವ. ಶ್ರೀಕೃಷ್ಣ ಬೃಂದಾವನದಲ್ಲಿ ನಡೆಸಿದಂತಹ ಲೀಲೆಯ ಸಂಬಂಧವಾಗಿ ಸುಶ್ರಾವ್ಯವಾದ ಕೀರ್ತನೆ ಆರಂಭವಾಯಿತು. ಶ್ರೀಕೃಷ್ಣ ಚಂದ್ರಾವಳಿ ಎಂಬ ಗೋಪಿಕಾ ಸ್ತ್ರೀಯ ಮನೆಗೆ ಹೋದುದಕ್ಕಾಗಿ ರಾಧೆಗೆ ಯಾವ ರೀತಿಯಾಗಿ ಮುನಿಸು ಬಂದುಬಿಟ್ಟಿತ್ತು ಎಂಬ ಸಂಬಂಧವಾಗಿ ಈಗ ಕೀರ್ತನೆ ನಡೀತಾ ಇದೆ. ರಾಧೆಯ ಸಖಿಯರು ಆಕೆಯನ್ನ ಸಮಾಧಾನಗೊಳಿಸುವುದಕ್ಕೋಸ್ಕರ ಆಕೆಗೆ ಹೇಳ್ತಾ ಇದ್ದಾರೆ, ರಾಧೆ ಯಾಕೆ ಕೋಪಿಸ್ಕೊಂಡಿದ್ದೀಯ, ನೀನು ಶ್ರೀಕೃಷ್ಣನ ಸುಖಕ್ಕಾಗಿ ಹಾತೊರೆಯದೆ ನಿನ್ನ ಸುಖಕ್ಕಾಗಿಯೇ ಹಾತೊರೆಯುತ್ತಾ ಇರುವಂತೆ ಕಾಣ್ತಾ ಇದೆಯಲ್ಲ. ಆಗ ರಾಧೆ ಹೇಳ್ತಾಳೆ, ಆ ಶ್ರೀಕೃಷ್ಣ ಚಂದ್ರಾವಳಿಯ ಮನೆಗೆ ಹೋದದ್ದಕ್ಕೆ ನನಗೆ ಸಿಟ್ಟು ಬಂದದ್ದಲ್ಲ, ಅಲ್ಲಿಗೆ ಹತ್ತಕ್ಕೆ ಹೋಗಬೇಕಾಗಿತ್ತು, ಪಾಪ ಅವಳಿಗೆ ಸರಿಯಾದ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಗೊತ್ತಿಲ್ಲ. ಇಲ್ಲಿ ನಾವು ಎರಡು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಒಂದನೇದು, ಶ್ರೀಕೃಷ್ಣ ಇನ್ನೊಬ್ಬ ಗೋಪಿಕಾ ಸ್ತ್ರೀಯರ ಮನೆಗೆ ಹೋದದ್ದನ್ನು ಕಂಡು ನಮ್ಮ ರಾಧೆಗೆ ಕೋಪ ಬಂದದ್ದು. ಕೋಪ ಬರಬಹುದೇ? ಭಗವಂತ ಸರ್ವತಂತ್ರ ಸ್ವತಂತ್ರನಲ್ವೇ, ಅವನಿಗೆಲ್ಲ ಭಕ್ತರು ಸಮಾನರಲ್ವೇ, ಅವನು ಅಲ್ಲಿಗೂ ಹೋಗ್ತಾನೆ ಇಲ್ಲಿಗೂ ಹೋಗ್ತಾನೆ ಅಲ್ಲಿಗೂ ಹೋಗಬಹುದು ಇಲ್ಲಿಗೂ ಹೋಗಬಹುದು, ನಾವೇ ಅದಕ್ಕೆ ಮನಸ್ಸಿಗೆ ಬೇಸರ ಮಾಡ್ಕೊಳ್ಬೇಕು. ಆದರೆ ಅದಕ್ಕೆ ಅವಳು ಉತ್ತರ ಕೊಟ್ಟಿದ್ದಾಳೆ, ಅದನ್ನು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಆದರೆ ಈ ನಡುವೆ ಅವಳು ಕೋಪಿಸಿದ್ದನ್ನು ಕಂಡು ಇತರ ಗೋಪಿಕಾ ಸ್ತ್ರೀಯರು ಹೇಳ್ತಕ್ಕಂತಹ ಮಾತು ನೋಡಿ, ರಾಧೆ ನೀನ್ ಯಾಕೆ ಕೋಪಿಸಿಕೊಳ್ತಾ ಇದ್ದೀಯೇ, ನೀನು ಶ್ರೀಕೃಷ್ಣನ ಸುಖಕ್ಕಾಗಿ ಹಾತೊರೆಯದೆ ನಿನ್ನ ಸುಖಕ್ಕಾಗಿ ಹಾತೊರೆಯುತ್ತಿರುವ ಹಾಗೆ ಕಾಣ್ತಾ ಇದೆಯಲ್ಲ, ಇದೆಯಂತ ಮಾತಿದು. ಶ್ರೀಕೃಷ್ಣನ ಸುಖಕ್ಕಾಗಿ ಹಾತೊರೆಯುವುದು ಅಂತಂದ್ರೆ ಏನ್ ಗೊತ್ತೇನೋ, ಈಗ ಇವಳು ಶ್ರೀಕೃಷ್ಣನ ಸುಖಕ್ಕಾಗಿ ಹಾತೊರೆದದ್ದು, ನನ್ನ ಮನೆಗೆ ಬರಲಿ ನಾನು ಕೊಡ್ತಕ್ಕಂತ ಉಪಚಾರಗಳನ್ನೆಲ್ಲ ಸ್ವೀಕರಿಸಿ ಸುಖವಾಗಿರಲಿ ಅನ್ನುವ ದೃಷ್ಟಿ ತಾನೆ. ಆದ್ರೆ ಆ ಗೋಪಿಕಾ ಸ್ತ್ರೀಯರ ಭಾವನೆ ನೋಡಿ ಎಷ್ಟು ಅದ್ಭುತವಾಗಿದೆ. ಅವನ ಸುಖಕ್ಕನುಸಾರವಾಗಿ ನೀನು ಇರಬೇಕಾದ್ರೆ ಅವನ ಇಚ್ಛೆಗೆ ಅನುಸಾರವಾಗಿ ನೀನು ಅವನನ್ನು ಬಿಡಬೇಕು. ನಿನ್ನ ಮನೆಗೆ ಬರಬೇಕು ಅಂತ ಹೇಳ್ತಕ್ಕಂತಹ ಸ್ವಾರ್ಥ ಪ್ರೇರಿತವಾದಂತಹ ಬುದ್ಧಿಯನ್ನು ನೀನು ತೋರಿಸ್ತು ಅಂತ ಹೇಳಿದ್ರೆ ನಿನ್ನ ಮನೆಗೆ ಬರಬೇಕು ನೀನು ಸುಖ ಪಡಬೇಕು, ನಿನ್ನ ಮನೆಗೆ ಬರಬೇಕು ನೀನು ಸುಖ ಪಡಬೇಕು ಅಂತ ಹೇಳ್ತಕ್ಕಂತಹ ಭಾವನೆ. ಅಲ್ಲಿಗೆ ನಿನ್ನ ಸುಖ ನಿನಗೆ ಪ್ರಧಾನವಾಯಿತು ವಿನಃ ಶ್ರೀಕೃಷ್ಣನ ಸುಖ ನಿನಗೆ ಪ್ರಧಾನವಾಗಲಿಲ್ಲ ಅಂತನ್ನುವ ಅರ್ಥದ ಮಾತನ್ನು ಹೇಳ್ತಾಳೆ ಆ ಗೋಪಿಕಾ ಸ್ತ್ರೀಯರು. ತತ್ ಸುಖ ಸುಖಿತ್ವಂ ಅಂತ ನಾರದ ಭಕ್ತಿ ಸೂತ್ರದಲ್ಲಿ ಒಂದು ಮಾತು ಬರುತ್ತೆ, ಬಹಳ ಅದ್ಭುತವಾಗಿದೆ ಅದು. ಪ್ರೇಮ, ನಿಜವಾದ ಪ್ರೇಮ ಅಂತ ಹೇಳಿದ್ರೆ ಯಾವುದು ಅಂತಂದ್ರೆ, ಭಕ್ತ ಯಾವ ದೇವರನ್ನ ಪ್ರೀತಿಸ್ತಾನೋ ಆ ದೇವರ ಪ್ರೀತಿಯಲ್ಲಿ ತನ್ನ ಪ್ರೀತಿಯನ್ನು ಕಂಡುಕೊಳ್ತಕ್ಕಂಥವನು, ಆ ದೇವರ ಸುಖದಲ್ಲಿ ತನ್ನ ಸುಖವನ್ನು ಕಂಡುಕೊಳ್ತಕ್ಕಂಥವನು. ಯಾರನ್ನ ನಾವು ಪ್ರೀತಿಸ್ತೇವೋ ಅವನ ಸುಖವೇ ನಮ್ಮ ಸುಖ ಆಗಬೇಕು, ಅದು ನಿಜವಾದ ಭಕ್ತಿ ಅಂತ ಕರೆಯಲಾಗುತ್ತದೆ. ನನಗನುಸಾರವಾಗಿ ಅವನು ಸುಖ ಪಡಬೇಕು ಅಂತ ಹೇಳಿದ್ರೆ, ನನ್ನ ಇಷ್ಟಕ್ಕನುಸಾರವಾಗಿ ಅವನು ಸುಖ ಪಡಬೇಕು ಅವನು ಇರಬೇಕು ಅಂತ ಹೇಳಿದ್ರೆ ಅಲ್ಲಿ ಬಂಧನವನ್ನು ಹೇರಿದಂತಾಯ್ತು. ಅವನು ಹೇಗಿದ್ರು ಸರಿಯೇ, ಅವನು ಹೇಗಿದ್ರು ಕೂಡ ಯಾವ ರೀತಿಯಲ್ಲಿ ಸುಖವಾಗಿದ್ರು ಕೂಡ ನನಗೆ ಸಂತೋಷ. ತತ್ ಸುಖ ಸುಖಿತ್ವಂ, ಒಂದೇ ಒಂದು ಸೂತ್ರದಲ್ಲಿ ಎಲ್ಲ ಮಾತುಗಳನ್ನು ಕೂಡ ಇಡೀ ಭಕ್ತಿಯೋಗದ ಸಾರವನ್ನೇ ಅಲ್ಲಿ ಸೇರಿಸಿಬಿಟ್ಟಿದ್ದಾನೆ ನಾರದ ಮಹರ್ಷಿಯರು. ಆದ್ರಿಂದ ಅವನಿಗೆ ಹೇಗೆ ಸುಖವೋ ಹಾಗಿರಲಿ ಅಂತ ಇರ್ತಕ್ಕಂಥ ಮನೋಭಾವ ತಾಳ್ಬೇಕು ಅಂತನ್ನುವ ಮಾತನ್ನ ಇಲ್ಲಿ ಇತರ ಗೋಪಿಕಾ ಸ್ತ್ರೀಯರು ಸೂಚಿಸಿ ಕೊಡ್ತಾ ಇದ್ದಾರೆ. ಆದರೆ ರಾಧೆಗೆ ಆ ಬಗೆಯ ಕೋಪ ಬಂದದ್ದಲ್ಲ, ಆ ಬಗೆಯ ಸ್ವಾರ್ಥ ಅವಳಲ್ಲಿರಲಿಲ್ಲ, ಇವರಿಗೆ ಮಾತ್ರ ಆ ತರ ಕಾಣಿಸ್ತು. ರಾಧೆ ತನ್ನ ಮಾತನ್ನು ವ್ಯಕ್ತಪಡಿಸಿದಾಗ ಮಾತ್ರ ಅದು ಸ್ಪಷ್ಟವಾಯಿತು. ಅವಳೇನು ಹೇಳ್ತಾಳೆ, ಆ ಶ್ರೀಕೃಷ್ಣ ಚಂದ್ರಾವಳಿಯ ಮನೆಗೆ ಹೋದದ್ದಕ್ಕೆ ನನಗೆ ಸಿಟ್ಟು ಬಂದದ್ದಲ್ಲ, ಅಲ್ಲಿಗೆ ಹತ್ತಕ್ಕೆ ಹೋಗಬೇಕಾಗಿತ್ತು, ಪಾಪ ಅವಳಿಗೆ ಸರಿಯಾದ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಗೊತ್ತಿಲ್ಲ, ನಮ್ಮ ಶ್ರೀಕೃಷ್ಣ ಕಷ್ಟಪಡ್ತಾನಲ್ಲ ಅಲ್ಲಿ, ಅವನಿಗೆ ಬೇಕು ಬೇಕಾದನ್ನು ಒದಗಿಸಿಕೊಡ್ತಕ್ಕಂಥವಳು ಅಲ್ಲಿ ಒದಗಿಸಿಕೊಡ್ತಕ್ಕಂಥವರಿಲ್ವಲ್ಲ ಅಂತ ಹೇಳ್ತಕ್ಕಂಥ ಈ ಸಂಕಟದಿಂದ ನಾನು ಅನುಭವಿಸ್ತಾ ಇದ್ದೇನೆ ಅಂತ ಅವಳು ಹೇಳಿದಾಗ ಅಲ್ಲಿ ರಾಧೆಗೆ ರಾಧೆಯ ಭಕ್ತಿ ಅಂತ ಹೇಳ್ತಕ್ಕಂಥ ಅದು ಎಷ್ಟು ಶುದ್ಧವಾದದ್ದು ಅಂತ ಗೊತ್ತಾಗುತ್ತೆ ನಮಗೆ. ಅಯ್ಯೋ ಸರಿಯಾದ ಸೇವೆ ಅಲ್ಲಿ ಸಿಗೋದಿಲ್ಲ, ನನ್ನಲ್ಲಿಗೆ ಬಂದ್ರೆ ನಾನಾದರೂ ಮಾಡ್ತಾ ಇದ್ದೆ ಅಂತ ಹೇಳಬೇಕಾದ್ರೆ. ಆದ್ರೆ ಇಲ್ಲಿ ಇನ್ನೊಂದು ಮಾತು ಕೂಡ ನಮಗೆ ನಮ್ಮ ಗೋಚರಕ್ಕೆ ಬರ್ತದೆ. ಏನು ಅಂತ ಹೇಳಿದ್ರೆ, ಶ್ರೀಕೃಷ್ಣ ರಾಧೆಯಲ್ಲಿ ಅತ್ಯಂತ ಉತ್ಕೃಷ್ಟ ಮಟ್ಟದ ಸೇವೆ ದೊರೆಯುತ್ತದೆ ಅಂತ ಗೊತ್ತಿದ್ದೂ ಕೂಡ, ಆ ಚಂದ್ರಾವಳಿಯಲ್ಲಿ ಅಂತಹ ಉನ್ನತ ಮಟ್ಟದ ಸೇವೆ ದೊರಕಲಿಕ್ಕಿಲ್ಲ ಅಂತ ಹೇಳ್ತಕ್ಕಂಥದ್ದು ಅವನಿಗೆ ಗೊತ್ತಿಲ್ಲದಿರುತ್ತದೇನೋ, ಅವನಿಗೆ ಗೊತ್ತಿದ್ರೂ ಕೂಡ ಅಲ್ಲಿಗೆ ಯಾಕೆ ಹೋಗಿರ್ಬೇಕಾಗಿತ್ತು ಅಂತಂದ್ರೆ, ಕೇವಲ ಸೇವಾ ನೈಪುಣ್ಯ ಮಾತ್ರ ಅಲ್ಲ, ಅದರ ಹಿನ್ನೆಲೆಯಲ್ಲಿರ್ತಕ್ಕಂತಹ ಭಕ್ತಿಯ ರುಚಿಯನ್ನ ಅವನು ಅನುಭವಿಸೋದು. ನಿಷ್ಕಪಟ ನಿಷ್ಕಲ್ಮಶವಾದಂತಹ ಭಕ್ತಿ ಎಲ್ಲಿದೆಯೋ ಅಲ್ಲಿ ಪರಮಾತ್ಮ ಸೇವೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ಲೋಪದೋಷ ಬಂತು ಅಂತ ಹೇಳಿದ್ರೆ ಅದನ್ನೇನು ಅವನು ಮನಸ್ಸಿಗೆ ಹಚ್ಚಿಕೊಳ್ಳೋದಿಲ್ಲ. ಯಾತಕ್ಕೆ ಅವನು ನಿತ್ಯ ತೃಪ್ತ ನಿರಾಶ್ರಯ, ಭಗವಂತ ನಿತ್ಯ ತೃಪ್ತ ನಿರಾಶ್ರಯ. ನಮ್ಮ ಸೇವೆಯಿಂದ ಅವನೇನು ಹೊಸದಾಗಿ ತೃಪ್ತಿ ಪಡಬೇಕಾಗಿಲ್ಲ. ನಾವು ಕೊಡ್ತಕ್ಕಂತಹ ಏನೋ ಒಂದು ಸೀಮೆಎಣ್ಣೆ ಸ್ಟೌವ್ನಲ್ಲಿ ಕರೆದಂತಹ ಪಕೋಡ ಇತ್ಯಾದಿ ಎಲ್ಲ ಮಾಡಿಕೊಡ್ತು ಅಂತ ಹೇಳಿದ್ರೆ ಅದು ಸೀಮೆಎಣ್ಣೆ ವಾಸನೆ ಬರ್ತಾ ಇರ್ತದೆ. ಅದನ್ನು ನಾವು ಬಹಳ ಚಂದ ಮಾಡಿ ಕರೆದು ಕೊಟ್ಟಿದ್ದೇನೆ, ಆದರೂ ಕೂಡ ಭಗವಂತ ಸ್ವೀಕರಿಸಲಿಲ್ಲ ಅಂತ ಅವನ ಮೇಲೆ ಕೋಪ ಮಾಡ್ಕೊಡ್ತಕ್ಕಂಥದ್ದಲ್ಲ. ಈ ಬಗೆಯ ಒಂದು ಲೋಪದೋಷಗಳನ್ನೆಲ್ಲ ಅವನು ಗಮನಿಸೋದಿಲ್ಲ. ಅದಕ್ಕೋಸ್ಕರ ಅವನು ಹೇಳಿದ್ದಲ್ಲ, ಪತ್ರಂ ಪುಷ್ಪಂ ಫಲಂ ತೋಯಂ, ಇದರೊಳಗೆ ಯಾವುದನ್ನು ಕೊಟ್ಟರು ಕೂಡ ನಾನು ಭಕ್ತಿಯಿಂದ ಕೊಟ್ಟರು ನಾನು ಸ್ವೀಕಾರ ಮಾಡ್ತೇನೆ ಅಂತೇಳಿ ಹೇಳಿದ್ನಲ್ಲ, ಅವನು ಸ್ಪಷ್ಟವಾಗಿ ಹೇಳಿದ ಅವನು. ಆದ್ರಿಂದ ಇಲ್ಲಿ ನಾವು ಏನು ಗಮನಿಸಬೇಕು, ಶ್ರೀಕೃಷ್ಣ ಅಥವಾ ಪರಮಾತ್ಮ ನಮ್ಮ ಪ್ರೀತಿಯನ್ನ ಗಮನಿಸ್ತಾನೆ ವಿನಃ ನಾವು ಕೊಡ್ತಕ್ಕಂಥ ವಸ್ತುವನ್ನೇ ಆಗಲಿ ನಾವು ಮಾಡ್ತಕ್ಕಂಥ ಸೇವೆಯ ವಿಧಾನವನ್ನೇ ಆಗಲಿ ಅಲ್ಲ. ಸೇವಾ ವಿಧಾನ ಅಂತ ಇರ್ತಕ್ಕಂಥದ್ದು ಹೆಚ್ಚು ಕಡಿಮೆ ಆಗೋಗ್ಬಿಡ್ತದೆ. ಭಗವಂತ ಬಂದಾಗ ಆ ಆನಂದ ಅತಿಶಯದಿಂದ ನಾವು ಒಂದುವರೆ ಮಾಡಿಬಿಟ್ಟಿರ್ತೇವೆ, ಹಾಗೂ ಆಗುವಂತಹದ್ದು ಇರ್ತದೆ. ಅದನ್ನು ಭಗವಂತ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತಾನೆ. ಹೀಗೆ ಭಗವಂತನ ರೀತಿ ನೀತಿಗಳು ಬಹಳ ಅದ್ಭುತವಾದಂತಹದ್ದು. ಆದರೆ ಇಲ್ಲಿ ರಾಧೆ ಅವಳು ಭಾವಿಸ್ತಕ್ಕಂತಹದ್ದು ಕೂಡ ಬಹಳ ಅದ್ಭುತವಾದಂತಹದ್ದೇ. ಅಯ್ಯೋ, ನಾನು ಪ್ರೀತಿಸ್ತಕ್ಕಂತಹ ಕೃಷ್ಣನಿಗೆ ಸರಿಯಾದ ಸೇವೆಯಲ್ಲಿ ಸಿಕ್ಕದೆ ಹೋಗುತ್ತಲ್ಲ, ಅವತ್ತಿನ ದಿವಸದ ಅನುಕೂಲ ತಿಳ್ತಕ್ಕಂಥದ್ದು ಅವನಿಗೆ ಅವನಿಗೆ ತಪ್ಪಿ ಹೋಗುತ್ತದಲ್ಲ, ಇಲ್ಲಿಗೆ ಬಂದಿದ್ದು ನಾನು ಬೇಕಾದ ಅನುಕೂಲಗಳನ್ನೆಲ್ಲ ಮಾಡಿಕೊಡ್ತಾ ಇದ್ದೆ, ಅವನು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲೆಲ್ಲ ಮಾಡಿಕೊಡ್ತಾ ಇದ್ದೆ ಅಂತ ಹೇಳ್ತಕ್ಕಂಥ ಆ ಭಾವನೆ ಕೂಡ ಕಡಿಮೆ ಮಟ್ಟದ್ದೇನಲ್ಲ. ಇಲ್ಲಿ ಶ್ರೀಕೃಷ್ಣನ ಒಂದು ಮನೋಭಾವ ಅಂತ ಹೇಳ್ತಕ್ಕಂಥದ್ದು ಅದ್ಭುತವಾದದ್ದು, ಭಗವಂತನ ಒಂದು ರೀತಿ ನೀತಿ ಅಂತ ಹೇಳ್ತಕ್ಕಂಥದ್ದು ಬಹಳ ಅದ್ಭುತವಾದದ್ದು. ಹಾಗೇನೇನೆ ಅವನ ಶ್ರೇಷ್ಠತಮ ಭಕ್ತಿಯ ಮನೋಭಾವ ಅಂತ ಹೇಳ್ತಕ್ಕಂಥದ್ದು ಕೂಡ ಬಹಳ ನವಿರಾದದ್ದೇ. ಎರಡನ್ನೂ ಕೂಡ ನಾವು ಅನುಭವಿಸಿ ಆನಂದ ಪಡಬಹುದಾದಂತಹದ್ದೇ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣದ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ಸುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.